से निकल कर फसल आए सुरक्षित हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಡಾಕ್ಟರ್ ಶಂಕರ್ ಹೆಬ್ಬಾರ್ ಅವರೇ ನಮಸ್ಕಾರ. ನಮಸ್ಕಾರ. ತಾವು ಈ ದಿವಸ ತರಕಾರಿ ಬೆಳೆಗಳಲ್ಲಿ ನಿಖರ ಬೇಸಾಯ ತಾಂತ್ರಿಕತೆಗಳು ಈ ಕುರಿತು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸಿರುವಂತಹ ಉತ್ತಮ ಗುಣಮಟ್ಟದ ತಂತ್ರಜ್ಞಾನಗಳ ಬಗ್ಗೆ ವಿವರವಾಗಿ ತಾವು ಮಾಹಿತಿಯನ್ನು ನೀಡಬೇಕು. ರೈತ ಬಾಂಧವರಿಗೆ ನಮಸ್ಕಾರ. ನಮ್ಮ ಸಂಸ್ಥೆಯಲ್ಲಿ ಈ ನಿಖರ ಬೇಸಾಯ ಪದ್ಧತಿಯನ್ನು ಸುಮಾರೊಂದು 20 ವರ್ಷದಿಂದ ಮಾಡ್ತಾ ಬಂದಿದ್ದೇನೆ. ಏನಿದು ನಿಖರ ಬೇಸಾಯ ಪದ್ಧತಿ ಅಂತ ಹೇಳಂದ್ರೆ, ಮುಖ್ಯವಾಗಿ ನಾವು ಮೊದಲಾಗಿ ನಿಜವಾಗಿಯಾದರೂ ಈ ಒಂದು ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಬಹಳಷ್ಟು ವಿಸ್ತಾರವಾದ ಪ್ರದೇಶದಲ್ಲಿ ಏಕ ಬೆಳೆಗಳಾದಂತಹ ಜೋಳ, ಗೋಧಿ, ಈ ನಿಖರ ಬೇಸಾಯ ಪದ್ಧತಿ ಅಂದ್ರೆ ಪ್ರೆಸಿಷನ್ ಫಾರ್ಮಿಂಗ್ ಅಂತ ಹೇಳುವಂಥದ್ದು ಅಲ್ಲಿ ಬಹಳ ಹಿಂದೆ ಇಷ್ಟವಾಗಿದೆ. ಏನಿದು ನಿಖರ ಬೇಸಾಯ ಪದ್ಧತಿ ಅಂದ್ರೆ, ನಿಖರ ಬೇಸಾಯ ಪದ್ಧತಿಯಲ್ಲಿ ಮುಖ್ಯವಾಗಿ ಮಣ್ಣು, ಹವಾಮಾನ ಅಥವಾ ಹವಾಗುಣ ಇವುಗಳನ್ನೆಲ್ಲ ಸ್ಯಾಟ್ಲೈಟ್ ಮುಖಾಂತರ ಅದರ ಒಂದು ಗುಣಗಳನ್ನ ಪರೀಕ್ಷಿಸಿ ಆಮೇಲೆ ಅದೇ ರೀತಿ ಅತ್ಯಾಧುನಿಕ ತಂತ್ರಜ್ಞಾನಗಳಾದ ಟ್ರ್ಯಾಕ್ಟರ್ ಅವಲಂಬಿತವಾದಂತಹ ಕೆಲವು ಇಂಪ್ಲಿಮೆಂಟ್ ಉಪಕರಣಗಳು ಇವುಗಳನ್ನೆಲ್ಲ ಅಳವಡಿಸಿ ಕಂಪ್ಯೂಟರ್ ಮುಖಾಂತರ ಮಾಡುವಂತಹ ಒಂದು ಬೇಸಾಯ ಅಂತ ಒಂದು ಸ್ಥೂಲವಾಗಿ ಹೇಳಬಹುದು ನಾವು. ಆದರೆ ನಾವು ಪ್ರಾಯಶಃ ಇವತ್ತಿನವರೆಗೂ ನಮ್ಮ ದೇಶದಲ್ಲಿ ಅದು ಇನ್ನೂ ಹೆಚ್ಚು ಬಳಕೆಗೆ ಬರಲಿಲ್ಲ. ಸೊ ನಾವು ಇದನ್ನ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಈ ನಿಖರ ಬೇಸಾಯ ಪದ್ಧತಿಯಲ್ಲಿ ಮುಖ್ಯವಾಗಿ ಒಂದು ನಾವು ಏನು ಒಳಸುರಿಗಳು ನಾವು ಹಾಕ್ತೇವೆ, ಇನ್ಪುಟ್ಸ್ ಲೇಬರ್ಸ್ ಇರ್ಬೋದು ಅಥವಾ ಗೊಬ್ಬರ ಇರ್ಬೋದು ಅಥವಾ ನೀರು ಇರ್ಬೋದು, ಇದರ ಒಂದು ಸಮರ್ಪಕ ಬಳಕೆಗೆ ಏನೆಲ್ಲ ಕ್ರಮ ನಾವು ತಗೊಳ್ಬಹುದು ಅಥವಾ ಏನೆಲ್ಲ ನಾವು ಮಾಡಿದ್ದೇವೆ ಅದನ್ನೆಲ್ಲ ನಾವು ಹೊಂದ್ಕೊಂಡು ನಾವು ಅದನ್ನ ಪ್ರೆಸಿಷನ್ ಫಾರ್ಮಿಂಗ್ ಅಂತ ಈಗ ಕರಿತಾ ಇದ್ದೇವೆ, ನಿಖರ ಬೇಸಾಯ ಪದ್ಧತಿ. ಇದನ್ನ ನಾವು ಈ ತರ ವಿಶ್ಲೇಷಿಸಿದಾಗ ಯಾವ ಯಾವ ಪದ್ಧತಿಗಳನ್ನ ನಾವು ನಿಖರ ಬೇಸಾಯ ಪದ್ಧತಿಗೆ ಸೇರಿಸೋದು ಅಂತ ಹೇಳಿದ್ರೆ, ಈ ತಟ್ಟೆಗಳನ್ನ ಮಾಡಿ ನಾವು ತೆಗೆಯುವಂತಹ ಒಂದು ಸಸಿ ಅಂದ್ರೆ ಕ್ರೋಟೆಯಲ್ಲಿ ಬೆಳೆಯುವಂತಹ ಒಂದು ಸಸಿ ಮಡಿ ಪದ್ಧತಿ ಇರ್ತಾವಲ್ಲ, ಇದು ಇದು ಬಹಳ ನಿಖರವಾಗಿ ಉತ್ತಮವಾದ ಗುಣಮಟ್ಟದ ಬೀಜವನ್ನ ಹಾಕಿ ನಾವು ಉತ್ತಮವಾದ ಗುಣಮಟ್ಟದ ಸಸಿಗಳನ್ನ, ರೋಗ ನಿರೋಧಕ ಸಸಿಗಳನ್ನು ತೆಗಿತೇವೆ. ಇದರಲ್ಲಿ ಒಂದು ನಿಖರತೆ ಇದೆ. ಸೊ ಅದರಿಂದ ಕ್ರೋಟೆ ಸೀಡ್ಲಿಂಗ್ ಮಾಡುವಂತದ್ದು, ಸಸಿ ಮಾಡುವಂತದ್ದು ಒಂದು ನಿಖರ ಬೇಸಾಯ ಪದ್ಧತಿ. ಇನ್ನು ಹನಿ ನೀರಾವರಿ ಪದ್ಧತಿ ನಿಮಗೆ ಗೊತ್ತೇ ಇದೆ. ಹನಿ ನೀರಾವರಿಯಲ್ಲಿ ನಾವು ಒಂದು 30-40% ನೀರನ್ನ ಉಳಿಸ್ತೇವೆ, ಆಮೇಲೆ 20-40% ಈಲ್ಡ್ ಜಾಸ್ತಿ ಆಗುತ್ತೆ. ಸೊ ಇದರಿಂದ ನೀರಾವರಿಯ ನಿರ್ವಹಣೆಯಲ್ಲಿ ಬಹಳ ಒಂದು ನಿಖರತೆ ಈ ಹನಿ ನೀರಾವರಿ ಪದ್ಧತಿಯಲ್ಲಿ ಬಂದಿದೆ. ನಾವು ಮೊದಲಿನ ಹಾಯಿ ನೀರಾವರಿ ಅಥವಾ ಒಂದು ಫರೋ ಇರಿಗೇಷನ್ ಅಂತ ಹೇಳ್ತೇವೆ ನಾವು, ಬೋಧು ಮತ್ತು ಹರಿಗಳಲ್ಲಿ ನಾವು ನೀರು ಮಾಡುವಂಥದ್ದು, ಈ ರೀತಿ ನಾವು ತುಲನೆ ಮಾಡಿದಾಗ ಬಹಳಷ್ಟು ನೀರಿನ ಉಳಿತಾಯ ಈ ಹನಿ ನೀರಾವರಿ ಪದ್ಧತಿಯಲ್ಲಿ ಆಗುತ್ತೆ. ಸೊ ಇದೊಂದು ನಿಖರ ಬೇಸಾಯ ಪದ್ಧತಿ. ಆಮೇಲೆ ಇನ್ನು ಏರು ಮಡಿ ಪದ್ಧತಿ. ಈ ಏರು ಮಡಿ ಪದ್ಧತಿಯಲ್ಲಿ ನಾವೀಗ ಟ್ರ್ಯಾಕ್ಟರ್ ಅವಲಂಬಿಸಿ ನಾವು ನಿಖರವಾಗಿ ಸಾಲುಗಳನ್ನ ಮಾಡೋ ಬದಲಿಗೆ ಮಡಿಗಳನ್ನ ಮಾಡ್ತೇವೆ ನಾವು. ಅದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮಣ್ಣಿನ ಆಳ ಸಾಮಾನ್ಯವಾಗಿ ನಾವು ಏನೇನು ನಾವು ಉಳುಮೆ ಮಾಡಿದ್ರೆ ಒಂದು 1/2 ಅಡಿ ಮಣ್ಣು ಸಿಗೋದು ಕಷ್ಟ ಬೇರೆ ಹೋಗ್ಲಿಕ್ಕೆ. ಈ ತರ ಏರು ಮಡಿ ಮಾಡೋದ್ರಿಂದ ನಮಗೆ ನಾವು ನಡ್ಕೊಂಡು ಹೋಗುವಂತಹ ಜಾಗದಲ್ಲಿ ತಳಮಟ್ಟದವರೆಗೆ ಮಣ್ಣು ಇದ್ದುದನ್ನ ಎತ್ತ ಹಾಕಿ ನಮಗೆ ಹೆಚ್ಚು ಕಮ್ಮಿ 3/4 1 ಅಡಿ ಬೆಡ್ ಸಿಗುತ್ತೆ ನಮಗೆ. ಸೊ ಇದರಿಂದ ಬೇರುಗಳು ಬೆಳಿಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಸೊ ಇದರಿಂದ ಇಳುವರಿ ಜಾಸ್ತಿ ಆಗುತ್ತೆ. ಈ ಏರು ಮಡಿ ಪದ್ಧತಿ ಒಂದು, ಈ ಏರು ಮಡಿ ಪದ್ಧತಿ ಆಮೇಲೆ ಹನಿ ನೀರಾವರಿ ಮತ್ತೆ ಈ ಮಲ್ಚಿಂಗ್ ಪದ್ಧತಿ. ಪ್ಲಾಸ್ಟಿಕ್ ಮಲ್ಚಿಂಗ್ ಪದ್ಧತಿ ಒಂದು ಬಹಳಷ್ಟು ಒಂದು ಕ್ರಾಂತಿ ಅಂತಲೇ ಹೇಳ್ಬೋದು ನಾವು. ಅದರಲ್ಲಿ ಅನುಕೂಲಗಳಿದೆ, ಅನಾನುಕೂಲತೆ ಇದೆ. ಆದ್ರೆ ನೀವು ಅನುಕೂಲತೆಗೆ ಬರೋದಾದ್ರೆ ನಾವು ಏನಾಗುತ್ತೆ, ಈ ತರ ಏರು ಮಡಿ ಮಾಡಿ ರಿಪ್ಪೈ ಪಾಸಿ ಆಮೇಲೆ ಮಲ್ಚಿಂಗ್ ಶೀಟ್ ಹಾಕೋದ್ರಿಂದ ಮಣ್ಣನ್ನು ಸಂಪೂರ್ಣವಾಗಿ ಸಂರಕ್ಷಿಸಿದಂಗೆ ಆಗ್ತದೆ. ಮಣ್ಣು ಗಟ್ಟಿಯಾಗ್ಲಿಕ್ಕೆ ಮುಖ್ಯ ಕಾರಣ ಮಳೆ ನೀರು. ಮಳೆ ನೀರಲ್ಲಿ ಬಿದ್ದಾಗ ಮಣ್ಣು ಗಟ್ಟಿಯಾಗುತ್ತೆ. ಆಗ ನಾವು ಏನಾಗ ಏರು ಹಾಕುವ ಪದ್ಧತಿ ಇತ್ತೆಲ್ಲ ಮಾಡಬೇಕಾಗತ್ತೆ. ಆದ್ರೆ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಏರುಮಡಿ ಮತ್ತೆ ಮಲ್ಚಿಂಗ್ ಸಿಸ್ಟಮ್ ಡ್ರಿಪ್ ಸಿಸ್ಟಮ್ ಮಾಡಿದಾಗ ಮಣ್ಣು ಗಟ್ಟಿ ಆಗೋದಿಲ್ಲ. 6 ತಿಂಗಳು 8 ತಿಂಗಳು ಬೆಳೆ ನಾವು ಬೆಳೆದಾಗಲೂ ಕೂಡ ಮಣ್ಣು ಹಸನಾಗಿ ಆಗ್ತದೆ. ಸೊ ದೇರಿಗೆ ಕೊಡ್ಲಿಕ್ಕೆ ಅವಕಾಶ ಜಾಸ್ತಿ ಆಗ್ತದೆ, ಸೂಕ್ಷ್ಮಜೀವಿಗಳಿಗೆ ಅದರೊಳಗಡೆ ಕೆಲಸ ಮಾಡಲಿಕ್ಕೆ ಜಾಸ್ತಿ ಅನುಕೂಲ ಇರುತ್ತೆ. ಸೊ ಆದ್ರಿಂದ ನೀರಿನ ಸಂರಕ್ಷಣೆ, ರಸಗೊಬ್ಬರಗಳ ಸಂರಕ್ಷಣೆ. ನಾವೀಗ ಇವತ್ತು ರಸಗೊಬ್ಬರ ಹಾಕಿದ್ದು ಒಂದು 50 ಎಂಎಂ ಮಳೆ ಬಂತು ಅಂತ ಹೇಳಿದ್ರೆ ನಾವು ಆದ್ರೆ ಯೂರಿಯಾ ನೀರಿನಲ್ಲಿ ಕರಗೋಗುತ್ತೆ. ಆದ್ರೆ ಇದು ಮಣ್ಣಿಗೆ ಪ್ರೊಟೆಕ್ಷನ್ ಕೊಡೋದ್ರಿಂದ ಈ ಮಲ್ಚಿಂಗ್ ಶೀಟ್ ರಸಗೊಬ್ಬರಗಳ ಸಂರಕ್ಷಣೆ ಕೂಡ ಮಾಡುತ್ತೆ. ಆಮೇಲೆ ನೀರಿನ ಸಂರಕ್ಷಣೆ ಗೊತ್ತಿದೆ, ಕಳೆಗಳ ಸಂರಕ್ಷಣೆ. ನಾವು ಮಲ್ಚಿಂಗ್ ಶೀಟ್ ಹಾಕೋದು ಕಳೆಗಳಿಗೆ ಅಂತ ಲೆಕ್ಕ ಸಾಮಾನ್ಯ, ಆದ್ರೆ ಕಳೆಗಳಿಗಿಂತ ಜಾಸ್ತಿ ನಾವು ನೀರಿನ ಸಂರಕ್ಷಣೆ, ರಸಗೊಬ್ಬರಗಳ ಸಂರಕ್ಷಣೆ ಇದು ಮಾಡೋದ್ರಿಂದ ಮಲ್ಚಿಂಗ್ ಇಂತಷ್ಟು ಬಹಳಷ್ಟು ಅಡ್ವಾಂಟೇಜ್ ಇದೆ. ಇವತ್ತಿನ ದಿವಸದಲ್ಲಿ ಕೂಲಿ ಕಾಳುಗಳ ಒಂದು ಲಭ್ಯತೆ ಕಡಿಮೆ ಇರುವ ಸಂದರ್ಭದಲ್ಲಿ ಈ ಪ್ಲಾಸ್ಟಿಕ್ ಮಲ್ಚಿಂಗ್ ಹೊದಿಕೆ ಪದ್ಧತಿ ಬಹಳಷ್ಟು ಅನುಕೂಲಗಳನ್ನು ರೈತರು ಕಂಡಿದ್ದಾರೆ. ನಾವು ಇದನ್ನು ಮಾಡಬಹುದು. ಒಂದೇ ಒಂದಿದ್ರಲ್ಲಿ ಏನು ಮಲ್ಚಿಂಗ್ ಶೀಟ್ ಅಲ್ಲಿ ತೊಂದರೆ ಅಂತ ಹೇಳಿದ್ರೆ, ಅದನ್ನ ಬೇಸಾಯ ಮಾಡಿದ ಮೇಲೆ ಯಾವ ರೀತಿ ಅದನ್ನ ಡಿಸ್ಪೋಸ್ ಮಾಡುದು ಅಂತ ಹೇಳ್ಕೊಂಡು ಅಂದ್ರೆ ಅದು ಒಂದು ಸಾಮಾನ್ಯವಾಗಿ ಒಂದು ಪೊಲ್ಯೂಷನ್ ಆಗುವಂತ ಒಂದು ಪ್ರಮೇಯ ಇದೆ. ನಾವು ಏನೇ ಒಂದು ತಂತ್ರಜ್ಞಾನ ತಗೊಂಡು ಬಂದ್ರು ಕೂಡ ಅದರಲ್ಲೂ ಒಂದು ಬಾಧಕಗಳು ಅಂತ ಹೇಳುವಂತಿರುತ್ತೆ. ಆ ಬಾಧಕಗಳನ್ನ ಯಾವ ರೀತಿ ಕಡಿಮೆ ಮಾಡಿ ಅದರಲ್ಲಿರುವಂತಹ ಒಂದು ಅನುಕೂಲತೆಗಳನ್ನ ಯಾವ ರೀತಿ ತಗೋದು ಅಂತ ರೈತರು ಮುಖ್ಯವಾಗಿ ಮಾತಾಡ್ಬೇಕು. ಇದೇ ರೀತಿ ನಾವು ಮಾಡುವಾಗ ಕೂಡ ಈ ಮಲ್ಚಿಂಗ್ ವಿಷಯವಾಗಿ ನಾವು ಏನ್ ಹೇಳಿದ್ರು, ಮಲ್ಚಿಂಗ್ ಶೀಟ್ ತಗೊಂಡ್ಬರುವಾಗ ನಾವು ಒಂದು 10 ರೂಪಾಯಿಗೆ ಕಡಿಮೆ ಸಿಗುತ್ತೆ ಅಂತ ಹೇಳ್ಕೊಂಡು ಕಡಿಮೆ ಗುಣಮಟ್ಟದ ಮಲ್ಚಿಂಗ್ ಶೀಟ್ ಅಂತಂದು 2 ತಿಂಗಳಲ್ಲಿ ಹರಿದು ಮೇಲೆ ಮಣ್ಣಿಂದ ತೆಗೀಲಿಕ್ಕೆ ಆಗದಂತ ಒಂದು ಮಲ್ಚಿಂಗ್ ಶೀಟ್ ನ ತರಬಾರ್ದು. ನಾವು ಸ್ವಲ್ಪ ಜಾಸ್ತಿಯಾಗಿ ದುಡ್ಡು ಕೊಟ್ಟು ಒಳ್ಳೆ ಕ್ವಾಲಿಟಿ ಮಲ್ಚಿಂಗ್ ಶೀಟ್ ತಂದು 6 ತಿಂಗಳ ಬೆಳೆ ಆದ್ಮೇಲೆ ಕೂಡ ಅದನ್ನ ಪೂರ್ತಿಯಾಗಿ ಮಣ್ಣಲ್ಲಿ ತೆಗೆಯುವಂತ ಒಂದು ಪದ್ಧತಿ ನಾವು ಅಳವಡಿಸ್ಕೋಬೇಕು. ನಾವು ಮಣ್ಣಲ್ಲಿ ತೆಗೆದು ಮಣ್ಣಲ್ಲಿ ಕೊಡವಿ ಕ್ಲೀನ್ ಆಗಿ ಯಾವ್ದ್ರ ಜೊತೆಗೂ ಮಿಶ್ರ ಮಾಡಿದಾಗ ಅದನ್ನ ಬೇರೆ ತೆಗೆದಿಟ್ರೆ ಅದನ್ನ ರೀಸೈಕ್ಲಿಂಗ್ ಮಾಡ್ಲಿಕ್ಕೆ ಸ್ವಲ್ಪ ಅವಕಾಶ ಇರುತ್ತೆ. ಇಲ್ಲ ಗಿಡದ ಜೊತೆಗೆ ಮಣ್ಣಿನ ಜೊತೆಗೆ ಅದನ್ನ ಒಂದ್ ಕಡೆ ರಾಶಿ ಹಾಕಿದ್ರೆ ಅದನ್ನ ಯಾವ ರೀತಿಯಲ್ಲೂ ಮತ್ತೆ ಅದನ್ನ ನಾವು ಅದನ್ನ ನಮ್ಮ ಭೂಮಿಯಿಂದ ವಾಪಸ್ ಕಳ್ಸಕ್ ಆಗಲ್ಲ, ಯಾರು ತಗೊಂಡು ಹೋಗಿಲ್ಲ. ಸೊ ಈ ರೀತಿ ಕೆಲವೊಂದು ನಾವು ಮಾಡೋದ್ರಿಂದ ಈ ಹೊದಿಕೆ ಪದ್ಧತಿಯಲ್ಲೂ ಕೂಡ ಅನಾನುಕೂಲತೆಗಳನ್ನ ಸ್ವಲ್ಪ ಮಟ್ಟಿಗೆ ಸರಿಪಡಿಸ್ಕೊಳ್ಬಹುದು. ಆಮೇಲೆ ಇನ್ನೊಂದು ಮುಖ್ಯವಾದ ನಿಖರ ಬೇಸಾಯ ಪದ್ಧತಿ ಅಂತ ಹೇಳಿದ್ರೆ ಸಂರಕ್ಷಿತ ಬೇಸಾಯ ಅಂತ ಹೇಳಿ, ಅಂದ್ರೆ ಈ ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಅಂತ ಹೇಳ್ಬೋದು. ಇದರಲ್ಲಿ ನಾವು ಏನ್ ನಾವು ಮೊದಲು ನಾವು ಹೇಳಿದ್ವಲ್ಲ, ಎಲ್ಲ ಒಂದು ನಿಖರತೆಯನ್ನ ನಾವು ತರ್ತೇವೆ. ವಾತಾವರಣ ಕೂಡ ಕೆಲವು ಮಟ್ಟಿಗೆ ನಾವು ಸ್ವಲ್ಪ ಅದನ್ನ ಬದಲಾವಣೆ ಮಾಡಿ ಬೆಳೆಗಳನ್ನ ನಾವು ಬೆಳೆಸೋದು. ಈ ತರ ಈ 5-6 ನಿಖರ ಬೇಸಾಯ ಪದ್ಧತಿಯಲ್ಲಿ ನಾವು ಮೊದಲು ನಾವು ಏನ್ ಹೇಳಿದ್ವಿ, ಹನಿ ನೀರಾವರಿ, ರಸ ನೀರಾವರಿ ಹಾಗೂ ಏರುಮಡಿ ಪದ್ಧತಿ, ಮಲ್ಚಿಂಗ್ ಸಿಸ್ಟಮ್ ಇಂದ ಸಾಮಾನ್ಯವಾಗಿ ನಾವು ಇಳುವರಿಯನ್ನ ದ್ವಿಗುಣಗೊಳಿಸಬಹುದು. ಈಗ ಟೊಮ್ಯಾಟೋದ ಒಂದು ಉದಾಹರಣೆ ತಗೊಂಡ್ರೆ, ಸಾಮಾನ್ಯ ಪದ್ಧತಿಯಲ್ಲಿ 1 ಎಕರೆಗೆ 30 ಟನ್ ಇಳುವಾದ್ರೆ, ಈ ರೀತಿ ರಸ ನೀರಾವರಿ, ಹೊದಿಕೆ ಪದ್ಧತಿ, ಹನಿ ನೀರಾವರಿಯನ್ನು ಅಳವಡಿಸಿಕೊಳ್ಳೋದ್ರಿಂದ ಹೆಚ್ಚು ಕಮ್ಮಿ 50-60 ಟನ್ ಇಳುವರಿಯನ್ನು ನಾವು ಪಡ್ಬೋದು. ಆದ್ರೆ ಇದನ್ನೇ ಮುಂದುವರಿಸಿಕೊಂಡು ನಾವು ಮತ್ತೆ ಪಾಲಿಹೌಸ್ ಕಲ್ಟಿವೇಶನ್ ಮಾಡಿದ್ರೆ, ಅಂದ್ರೆ ಸಂರಕ್ಷಣೆ ಬೇಕಾಗ್ತದೆ, ಇಳುವರಿಯನ್ನ ಸಾಮಾನ್ಯವಾಗಿ ನಾವು 2.5-3 ಪಟ್ಟು ಕೂಡ ಮಾಡಬಹುದು. ನಾವು ಹೇಗೆಂತ ಹೇಳಿದ್ರೆ, ಇದ್ರಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ ಅವಧಿ ಜಾಸ್ತಿ ಆಗುತ್ತೆ. ಈಗ ನಾವೊಂದು ದೊಣ್ಣೆ ಮೆಣಸಿನಕಾಯಿ ಪಾಲಿಹೌಸ್ ಅಲ್ಲಿ ನಾವು ಬೆಳೆದಾದ್ರೆ, ಸಾಮಾನ್ಯವಾಗಿ ಓಪನ್ ಫೀಲ್ಡ್ ಅಲ್ಲಿ ಅಥವಾ ತೆರೆದ ವಾತಾವರಣದಲ್ಲಿ ನಾವು ಬೆಳೆಯುವಾಗ ಒಂದು 4.5 ತಿಂಗಳು ಮ್ಯಾಕ್ಸಿಮಮ್ ಹೆಚ್ಚು ಕಮ್ಮಿ ನಮಗೆ ಬೆಳೆ ಅವಧಿ ಆದ್ರೆ, ಇಲ್ಲಿ ಇಳುವರಿ ಅವಧಿ ಡಬಲ್ ಆಗ್ತದೆ, ಅಂದ್ರೆ ಹೆಚ್ಚು ಕಮ್ಮಿ 9 ತಿಂಗಳವರೆಗೂ ಹೋಗುತ್ತೆ, ದ್ವಿಗುಣ ಆಗುತ್ತೆ ಅಲ್ಲಿ. ಸೊ ಇದರಿಂದ ಒಂದು 2-3 ಪಟ್ಟು ಇಳುವರಿ ನಾವು ಸಂರಕ್ಷಿತ ಬೇಸಾಯದಲ್ಲಿ ಕೂಡ ಪಡಿಬಹುದು. ಇನ್ನೊಂದು ಈ ನಿಖರ ಬೇಸಾಯದಲ್ಲಿ ಇನ್ನೊಂದು ಮುಖ್ಯವಾದಂತಹ ಒಂದು ವಿಧಾನ ಅಂತ ಹೇಳಿದ್ರೆ ರಸ ನೀರಾವರಿ, ಪರ್ಟಿಗೇಷನ್ ಅಂತ ಹೇಳುವಂಥದ್ದು. ಇದು ಮುಖ್ಯವಾದ ಈ ಇಳುವರಿಯನ್ನ ದ್ವಿಗುಣಗೊಳ್ಳಲಿಕ್ಕೆ ಅಥವಾ ತ್ರಿಗುಣಗೊಳ್ಳಲಿಕ್ಕೆ ಒಂದು ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ನಾವು ರಸ ನೀರಾವರಿ ಅಂತ ಹೇಳ್ಬೋದು. ಏನಿದೆ ರಸ ನೀರಾವರಿ ಅಂತ ಹೇಳಿದ್ರೆ, ಈ ರಸ ನೀರಾವರಿಯಲ್ಲಿ ಸಂಪೂರ್ಣವಾಗಿ ನೀರಲ್ಲಿ ಕರಗುವಂತಹ ರಸಗೊಬ್ಬರನ ನಾವು ಉಪಯೋಗಿಸ್ತೇವೆ. ಮುಖ್ಯವಾಗಿ 19-19 ಅಂತ ಹೇಳುವ ಗೊಬ್ಬರ ಬರ್ತದೆ, ಮೋನೋ ಅಮೋನಿಯಂ ಫಾಸ್ಫೇಟ್ ಅಂತ ಬರ್ತದೆ. ಇದರಲ್ಲಿ ಫಾಸ್ಫರಸ್ ಅಂಶ ಜಾಸ್ತಿ ಇರ್ತದೆ, 12-61-0. ಆಮೇಲೆ ಪೊಟ್ಯಾಶಿಯಂ ನೈಟ್ರೇಟ್ ಅಂತ ಹೇಳಿ, 13-0-46. ಈ 3 ಗೊಬ್ಬರಗಳ ಸಂಯೋಜನೆ. ಅದೇ ರೀತಿ ಕ್ಯಾಲ್ಸಿಯಂ ಕೊಡ್ಲಿಕ್ಕೆ ಕ್ಯಾಲ್ಸಿಯಂ ನೈಟ್ರೇಟ್ ಅಂತ ಹೇಳಿ, ಅದ್ರಲ್ಲಿ 15% ನೈಟ್ರೋಜನ್ ಕೊಡಬೇಕಿದೆ. ಈ 4 ಗೊಬ್ಬರಗಳು ಮತ್ತೆ ಕೆಲವು ಗೊಬ್ಬರಗಳನ್ನ ನಾವು ಉಪಯೋಗಿಸಿಕೊಂಡು ನಾವು ಈ ರಸ ನೀರಾವರಿ ಪದ್ಧತಿಯನ್ನ ನಾವು ಅಳವಡಿಸಿಕೊಳ್ಬೇಕಾಗುತ್ತೆ. ಸಾಮಾನ್ಯವಾಗಿ ರಸ ನೀರಾವರಿ ಪದ್ಧತಿಯಲ್ಲಿ ನಾವು ರೈತರಿಗೆ ಏನ್ ಹೇಳೋದು ಅಂತ ಹೇಳಿದ್ರೆ, ಒಂದು 3 ದಿವಸಕ್ಕೊಂದ್ಸಲ ಈ ರಸಗೊಬ್ಬರಗಳನ್ನ ನಾವು ಕೊಡಬೇಕಾಗ್ತದೆ. ನಮ್ಮ ಸಂಶೋಧನೆ ಪ್ರಕಾರ 3 ದಿವಸ ಮತ್ತೆ 1 ವಾರದಲ್ಲಿ ರಸಗೊಬ್ಬರ ಕೊಟ್ಟರು ಹೆಚ್ಚು ಕಮ್ಮಿ ಏನೂ ಆಗಿಲ್ಲ ಇಳುವರಿಯಲ್ಲಿ. ಆದ್ರಿಂದ ಅನುಕೂಲ ಇರುವಂತಹ ರೈತರು ರಸಗೊಬ್ಬರಗಳನ್ನ 3 ದಿವಸಕ್ಕೊಂದ್ಸಲ ಕೊಡೋದು ಒಳ್ಳೇದು. ಈ ರೀತಿ ರಸಗೊಬ್ಬರನ ಕೊಡ್ಲಿಕ್ಕೆ ಏನ್ ಮಾಡ್ಬೇಕು, ರಸಗೊಬ್ಬರನ ಹೇಗೆ ಕೊಡೋದು, ನೀರಿನಲ್ಲಿ ಕರಗುವಂತಹ ರಸಗೊಬ್ಬರಗಳು ಅಂತ ಹೇಳ್ಕೊಂಡು, ಸಾಮಾನ್ಯ 25 ಕೆಜಿ ಬ್ಯಾಗ್ ಅಲ್ಲಿ ಸಿಗುತ್ತೆ. ಇದನ್ನ ನಾವು ಒಂದು ಬಕೆಟ್ ಅಲ್ಲಿ ಹಾಕಿ ಚೆನ್ನಾಗಿ ಕಲಸ್ಕೊಂಡು ಅದನ್ನ ಶೋಧಿಸಿ ತಯಾರು ಮಾಡಿಟ್ಕೊಳ್ಬೇಕು. ಆಮೇಲೆ ಇದನ್ನ ಇರಿಗೇಷನ್ ಸಿಸ್ಟಮ್ಗೆ, ಅಂದ್ರೆ ಇದು ರಸ ನೀರಾವರಿ ಸಾಮಾನ್ಯವಾಗಿ ನಾವು ಮಾಡೋದು ಡ್ರಿಪ್ ಇರಿಗೇಷನ್ ಇರೋರು ಮಾತ್ರ. ರಸ ನೀರಾವರಿಯನ್ನ ಡ್ರಿಪ್ ಇರಿಗೇಷನ್ ಹಾಕೊಂಡಿಲ್ಲ, ಹಾಳು ನೀರಾವರಿ ಕೂಡ ರಸ ನೀರಾವರಿ ಮಾಡಬಹುದು, ಆದ್ರೆ ಸಾಮಾನ್ಯವಾಗಿ ಅದು ಪ್ರಚಲಿತದಲ್ಲಿ ಇಲ್ಲ. ಹನಿ ನೀರಾವರಿ ಪದ್ಧತಿಯಲ್ಲಿ ಮಾತ್ರ ರಸಾವರಿ ಮಾಡ್ತಾ ಇದ್ದೇವೆ. ಈ ಹನಿ ನೀರಾವರಿ ಪದ್ಧತಿಯಲ್ಲಿ ಹನಿ ಕೊಳವೆಗಳಿಗೆ ಈ ರಸಗೊಬ್ಬರಗಳನ್ನ, ದ್ರವ ರಸಗೊಬ್ಬರಗಳನ್ನ ನಾವು ಕೊಡಬೇಕಾದ್ರೆ ಇದಕ್ಕೆ ಕೆಲವು ಸಿಸ್ಟಮ್ಗಳು ಬೇಕು. ಸಾಮಾನ್ಯವಾಗಿ ಪ್ರಚಾರದಲ್ಲಿರುವಂತಹ ಸಿಸ್ಟಮ್ ಹೇಳಿದ್ರೆ ವೆಂಚೂರಿ ಅಂತ ಹೇಳೋದು. ರಸ ನೀರಾವರಿ ಮಾಡಬೇಕಾದ್ರೆ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಇರ್ತದೆ, ಅದರ ಜೊತೆಗೆ ವೆಂಚೂರಿಯನ್ನು ಕೂಡ ನಾವು ಅಳವಡಿಸಿಕೊಳ್ಬೇಕು. ಏನಿದು ವೆಂಚೂರಿ ಅಂತ ಹೇಳಿದ್ರೆ, ಈ ವೆಂಚೂರಿ ಅಂತ ಹೇಳುವಂತದ್ದು ಸಾಮಾನ್ಯ ಒಂದು ಹೆಚ್ಚು ಕಮ್ಮಿ 1.5 ಸಾವಿರ ಹಿಡಿದು 4-5 ಸಾವಿರದೊಳಗೆ ನಿಮಗೆ ಪ್ಲಾಸ್ಟಿಕ್ ನ ವೆಂಚೂರಿ ಸಿಗುತ್ತೆ. ಇದು ಪ್ರೆಷರ್ ಮುಖಾಂತರ, ಇದಕ್ಕೇನು ಕರೆಂಟ್ ಏನು ಬೇಡ, ಈ ಪಂಪ್ ಅಂತ ಹೇಳ್ಬೋದು ಇದನ್ನು ಕೂಡ ಒಂದು, ಆದ್ರೆ ಕರೆಂಟಿನ ಅವಶ್ಯಕತೆ, ಎಲೆಕ್ಟ್ರಿಸಿಟಿ ಅವಶ್ಯಕತೆ ಇರೋದಿಲ್ಲ. ಇದನ್ನ ನಾವು ಪೈಪ್ಗೆ, ನೀರಾವರಿ ಪೈಪ್ಗೆ ಅನುಗ್ರಹಕ್ಕೋಸ್ಕರ ನಾವು ಇದನ್ನ ನೀರಿನಲ್ಲಿ ಕರಗಿಸಿ ಈ ವೆಂಚೂರಿ ಸಿಸ್ಟಮ್ ಮುಖಾಂತರ ನಾವು ನೋಡಬಹುದು. ಇನ್ನು ಹನಿ ನೀರಾವರಿ ಪದ್ಧತಿಗೆ ಬಂದಾಗ, ಸಾಮಾನ್ಯವಾಗಿ ನಾವು ಹನಿ ನೀರಾವರಿಯಲ್ಲಿ ಸಾಮಾನ್ಯ ಒಂದು 25% ಕೆಲವು ಸಲ ಶೇಕಡ 50% ಕೂಡ ನೀರಿನ ಉಳಿತಾಯ ಮಾಡ್ತೇವೆ. ಅದೇ ರೀತಿ ನಿಯಮಿತವಾಗಿ ನಾವು ನೀರು ಕೊಡೋದ್ರಿಂದ, ಜಾಸ್ತಿ ನೀರು ಕೊಡದೇ ಇರೋದ್ರಿಂದ ನಮ್ಗೆ ಇಲ್ಲಿ ಒಂದು ಶೇಕಡ 30-40% ಇಳುವರಿಯಲ್ಲಿ ಕೂಡ ಜಾಸ್ತಿ ಆಗುವಂತಹ ಸಂದರ್ಭ ಇರ್ತದೆ. ಹನಿ ನೀರಾವರಿ ಪದ್ಧತಿಯನ್ನು ನಾವು ಅಳವಡಿಸ್ಕೊಳ್ಳೋ ಏನ್ ಮಾಡಬೇಕು, ಯಾವ ರೀತಿ ಇದನ್ನ ನಾವು ನೋಡ್ಕೋಬೇಕು ಅಂತ ಹೇಳಿದ್ರೆ, ನಮಗೆ ಬೋರ್ವೆಲ್ ನಲ್ಲಿ ಎಷ್ಟು ನೀರಿದೆ ಅಂತ ಹೇಳುವಂತದ್ದು ಒಂದು ನಾವು ನೋಡ್ಕೋಬೇಕು. ಫಸ್ಟ್ಗೆ ಸಾಮಾನ್ಯವಾಗಿ ಒಂದು ಬೋರ್ವೆಲ್ ಯಾರಾದ್ರೂ ಕೊರಿಸಿದ್ರೆ ರೈತರಿಗೆ, ಬೋರ್ವೆಲ್ ಕೊರೆದವರು ಏನ್ ಹೇಳ್ತಾರೆ, 1 ಇಂಚ್ ನೀರು, 2 ಇಂಚ್ ನೀರು, 3 ಇಂಚ್ ನೀರು ತಿಂಗಲ್ ಹೇಳ್ತಾರೆ. ಈ ತರ ಇಂಚ್ ಅಂತ ಹೇಳುವಂತದ್ದು ನೀರಿನ ಸರಿಯಾದ ಒಂದು ಮಾಪಕ ಅಲ್ಲ. ಎಷ್ಟು ನೀರು ನಮ್ಗೆ ಹೇಳಕ್ ಬರುತ್ತಿಲ್ಲ. 2 ಇಂಚ್ ಪೈಪಲ್ಲಿ ಫುಲ್ ಬಂದ್ರೆ 2 ಇಂಚ್ ನೀರು, 3 ಇಂಚ್ ಪೈಪಲ್ಲಿ ಫುಲ್ ಬಂದ್ರೆ 3 ಇಂಚ್ ನೀರು, ಇದು ಸರಿಯಾದಂತ ವೈಜ್ಞಾನಿಕ ಅಥವಾ ಪ್ರಾಯೋಗಿಕವಾದಂತಹ ಒಂದು ಕ್ರಮವಲ್ಲ. ಯಾವುದೇ ಸಲ ನಾವು ಅವನು ಸರಿಯಾಗಿ ಹೇಳಿಲ್ಲ ಅಂತ ಹೇಳಿದ್ರು, ನಮ್ಮ ನೀರು ಬೋರ್ ಅಲ್ಲಿ ಎಷ್ಟು ನೀರು ಬರುತ್ತೆ ಅಂತ ಹೇಳೋ ಲೆಕ್ಕಾಚಾರ ನಮಗೆ ಬೇಕು. ಹನಿ ನೀರಾವರಿ ಅಳವಡಿಸ್ಕೋಬೇಕಾದ ಇನ್ನು ಯಾವ ರೀತಿ ಬಹಳ ಸುಲಭವಾಗಿ ಮಾಡಬಹುದು. ನಮಗೆ ಔಷಧ ಸಿಂಪಡಿಸಲಿಕ್ಕೆ ಮಾಡುವಂತಹ ಒಂದು 200 ಲೀಟರ್ನ ಡ್ರಮ್ ಇದ್ರೆ, ಅದನ್ನ ಬೋರ್ವೆಲ್ ಒಂದು 15 ನಿಮಿಷ 1/2 ಗಂಟೆ ರನ್ ಮಾಡಿ ಆ ಡ್ರಮ್ ಅನ್ನ ತುಂಬಲಿಕ್ಕೆ ಎಷ್ಟು ಸೆಕೆಂಡ್ಸ್ ಬೇಕಾಗುತ್ತೆ ಅಂತೇಳಿ ನಾವು ನೋಡ್ಕೋಬೇಕಿದೆ. ಈಗ ಉದಾಹರಣೆಗೆ ನಾವು ವಾಚ್ ನೋಡ್ಕೊಂಡು, ಈಗ ಮೊಬೈಲ್ ಅಲ್ಲಿ ಟೈಮರ್ ಇರ್ತದೆ, 200 ಲೀಟರ್ ನೀರು ತುಂಬಕ್ಕೆ ನಿಮಗೆ ಒಂದು ಹೆಚ್ಚು ಕಮ್ಮಿ 5-6 ನಿಮಿಷ, ಇದೇನ್ ಬೇಕು ಅಂತ 400 ಸೆಕೆಂಡ್ ಅಂತ ಇಟ್ಕೊಳ್ಳಿ. ಅದು ಬಂತು ಅಂತಾದ್ರೆ ಏನು ನೀರಿನ ಪ್ರಮಾಣ, 2 ಲೀಟರ್ ಪರ್ second 2 LPS ಅಂತ ಲೆಕ್ಕ. 2 LPS ಅಂದ್ರೆ ಏನು, 1 ಗಂಟೆಗೆ 3600 ಸೆಕೆಂಡ್ ಇರ್ತದೆ. 3600 × 2 ಅಂದ್ರೆ ಗಂಟೆಗೆ 7200 ಲೀಟರ್ ನೀರು ಬರುತ್ತೆ ಅಂತ ಆಯ್ತು. ಇದು ಲೆಕ್ಕಾಚಾರ ನಮಗೆ, ಗಂಟೆಗೆ 7000 ಲೀಟರ್ ಬರ್ತದ, 10000 ಲೀಟರ್ ಬರ್ತದ, 15000 ಲೀಟರ್ ಬರ್ತದ, 1 ಗಂಟೆ ಪಂಪ್ ರನ್ ಮಾಡಿದ್ರೆ ಎಷ್ಟು 1000 ಲೀಟರ್ ನೀರು ಬರುತ್ತೆ, ನಮ್ಗೆ ಎಷ್ಟು ಗ್ಯಾರಂಟಿ ಇದೆ, ಅದರಿಂದ ಎಷ್ಟು ದಿನಕ್ಕೆ ಎಷ್ಟು ನಾವು ನೀರು ಮೇಲೆತ್ತಬಹುದು, ಇದು ಲೆಕ್ಕ ಬೇಕು ನಮಗೆ. ಇದೊಂಥರ ಆಯವ್ಯಯ ಮಾಡಿದಂಗೆ, ನಮಗೆ ಎಷ್ಟು ಸಂಬಳ ಬರ್ತದೆ, ನಾವು ಯಾವ್ದಕ್ಕೆ ಎಷ್ಟು ಖರ್ಚು ಮಾಡಬಹುದು ಲೆಕ್ಕ ಮಾಡಿದಂಗೆ ನಾವು ನೀರಿನ ವಿಷಯದಲ್ಲೂ ಮಾಡಬೇಕಾಗುತ್ತೆ. ಮುಖ್ಯವಾಗಿ ನಮ್ಮ ಹತ್ರ ಎಷ್ಟು ನೀರಿದೆ ಅಂತ ಹೇಳಬೇಕಾದ್ರೆ, ಗಂಟೆಗೆ ಎಷ್ಟು 1000 ಲೀಟರ್ ನೀರು ಬರುತ್ತೆ ಅಂತ ಲೆಕ್ಕ ಬೇಕು. ಇಂಚು ಲೆಕ್ಕ ಮಾಡಿ ಉಪಯೋಗ ಇಲ್ಲ, ಇದು ರೈತರು ಮುಖ್ಯವಾಗಿ. ಈ ರೀತಿ ಗೊತ್ತಾದ್ಮೇಲೆ ಇನ್ನು ಹನಿ ನೀರಾವರಿಗಳನ್ನ ನಾವು ಅಳವಡಿಸ್ಕೊಳ್ಳೋದು. ಸಾಮಾನ್ಯವಾಗಿ ನಾವು ಈ ಸಾಲಿನಲ್ಲಿ ಬೆಳೆಯುವಂತಹ ತರಕಾರಿ ಬೆಳೆಗಳಿಗೆ 16 mm ನ ಕೊಳವೆಗಳನ್ನ ನಾವು ಯೂಸ್ ಮಾಡ್ತೇವೆ. 16 mm ಕೊಳವೆಯಲ್ಲಿ ಈ ಹನಿ ಸಾಧಕಗಳು ಹೇಳ್ತೇವೆ, ಟ್ರಿಪ್ಪರ್ಸ್, ಅದು 1 ಅಡಿಗೆ 1 ಅಥವಾ 1.5 ಅಡಿಗೆ ಅಂದ್ರೆ 40 cm 1 ಅಥವಾ 2 ಅಡಿಗೆ 1 ಈ ತರ ಇರ್ತದೆ. ಆಮೇಲೆ ಪ್ರತಿ ಹನಿ ಸಾಧಕಗಳು ಏನು ಟ್ರಿಪ್ಪರ್ಸ್ ಅಂತ ಇರ್ತಾವಲ್ಲ, ಅದಕ್ಕೂ ಕೂಡ ಒಂದು ಡಿಸ್ಚಾರ್ಜ್ ರೇಟ್ ಅಂತ ಇರ್ತದೆ, ಅಂದ್ರೆ ಎಷ್ಟು ನೀರು ಹೊರಗೆ ಬರ್ತದೆ ಅದರಲ್ಲಿ ಅಂತ ಹೇಳೋದು. ಅದು ಗಂಟೆಗೆ 2 ಲೀಟರ್ ಇರ್ಬೋದು, ಗಂಟೆಗೆ 4 ಲೀಟರ್ ಇರ್ಬೋದು, 2 ಲೀಟರ್ ತಗೋಬೇಕು, 4 ಲೀಟರ್ ತಗೋಬೇಕು ಅಂತ ಹೇಳಿ. ಇದು 2 ಮುಖ್ಯವಾದ, 1 ಅಂತರ, 2 ಹನಿ ಸಾಧಕಗಳ ನಡುವೆ. ಆಮೇಲೆ ಅದು ಡಿಸ್ಚಾರ್ಜ್ ರೇಟ್, ಡಿಸ್ಚಾರ್ಜ್ ರೇಟ್ ಕಡಿಮೆ ಇದ್ದಷ್ಟು ಒಳ್ಳೇದು. ಈಗ 4 ಲೀಟರ್ ಡಿಸ್ಚಾರ್ಜ್ಗಿಂತ 2 ಲೀಟರ್ ಡಿಸ್ಚಾರ್ಜ್ ಇರುವಂತದ್ದು ಒಳ್ಳೇದು. 2 ಲೀಟರ್ ಇಂದ 1 ಲೀಟರ್ ಒಳ್ಳೇದು, 1 ರಿಂದ 0.6 ಲೀಟರ್ ಒಳ್ಳೇದು. ಅಂದ್ರೆ ಗಂಟೆಗೆ 0.6 ಲೀಟರ್ ನೀರು ಡಿಸ್ಚಾರ್ಜ್ ಮಾಡುವಂತಹ ಹನಿ ಸಾಧಕಗಳು, ಹನಿ ಕೊಳವೆಗಳು ಬಹಳ ಒಳ್ಳೇದು. ಆದ್ರೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಅಲ್ಲಿ ಹನಿ ಕೊಳವೆಗಳ ಒಂದು ಏನು ರಂಧ್ರದ ಒಂದು ಅಳತೆ ಬಹಳಷ್ಟು ಕಡಿಮೆ ಇರ್ತದೆ. ಅದರಿಂದ ತುಂಬಾ ಉತ್ತಮ ಗುಣಮಟ್ಟದ ನೀರು ಚೆನ್ನಾಗಿ ಫಿಲ್ಟರ್ ಮಾಡಿ ಸ್ಯಾಂಡ್ ಫಿಲ್ಟರ್, ಡಿಸ್ ಫಿಲ್ಟರ್, ಹೈಡ್ರೋಸೆಕ್ಷನ್ ಫಿಲ್ಟರ್ ಇವನ್ನೆಲ್ಲ ಹಾಕಿ ನೀರಿನ ಗುಣಮಟ್ಟ ಚೆನ್ನಾಗಿರುವಂತಹ ಒಂದು ಸಂದರ್ಭದಲ್ಲಿ ನಾವು ಕಡಿಮೆ ಡಿಸ್ಚಾರ್ಜ್ ಇರುವಂತಹ ಹನಿ ಸಾಧಕಗಳನ್ನ ನಾವು ಉಪಯೋಗಿಸ್ತೇವೆ. ಅದನ್ನ ನಾವು ಮೇಂಟೈನ್ ಮಾಡ್ಕೊಳ್ಳೋದು ಗೊತ್ತಿರಬೇಕು. ಯಾಕೆ ಕಡಿಮೆ ಡಿಸ್ಚಾರ್ಜ್ ಬೇಕು ಅಂತ ಹೇಳ್ತೀವಿ, ಯಾಕೆ ಕಡಿಮೆ ಡಿಸ್ಚಾರ್ಜ್ ಬೇಕು ಅಂತ ಹೇಳಿದ್ರೆ, ಡಿಸ್ಚಾರ್ಜ್ ಜಾಸ್ತಿ ಆದಾಗ ನಿಮಗೆ ಭೂಮಿಯಲ್ಲಿ ನೀರು ಕೆಳಗೆ ಹೋಗುತ್ತೆ. ಅದು ನಾವು ಏನ್ ಹೇಳ್ತೇವೆ, ಡಿಸ್ಚಾರ್ಜ್ ವೆಟ್ಟಿಂಗ್ ಪ್ಯಾಟರ್ನ್ ಅಂತ ಹೇಳ್ತೇವೆ. ಅದು ಯಾವ ರೀತಿ ಅಂತ ಹೇಳಿ, ನಾವು ಕೊಡುವಂತಹ ಪೋಷಕಾಂಶಗಳು ಮೇಲ್ಪದರಲ್ಲೇ ಉಳಿತವೆ. ಅದರದ್ದು ಅಗಲಕ್ಕೆ ಒಂದು ನೀರು ಹೋಗುವಕ್ಕೆ ಬೇಕಾದಷ್ಟು ಸಮಯ ಸಿಗುತ್ತೆ. ಅದನ್ನ ನಾವು ಕಡಿಮೆ ಡಿಸ್ಚಾರ್ಜ್ ಮಾಡಬೇಕು ಅಂತೇಳಿ. ಇನ್ನೊಂದು ಮುಖ್ಯ ವಿಷಯ ನಾನು ಮೊದಲೇ ಹೇಳಿದ್ದು ಅಂತ ಹೇಳಿದ್ರೆ, ನಿಮ್ಗೆ ಎಷ್ಟು ನೀರಿದೆ ಅಂತ ಹೇಳುವಂತ ರೀತಿಯಲ್ಲಿ ತಿಳ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ, ಈ ಹೆಚ್ಚಿನ ಸಂದರ್ಭದಲ್ಲಿ ಏನಾಗುತ್ತೆ ಹೇಳಿದ್ರೆ, ನಾವು ಕಡಿಮೆ ಪ್ರೆಷರ್ ಅಲ್ಲಿ ನಾವು ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಅನ್ನ ಮಾಡ್ತೇವೆ ನಾವು. ಆಗ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಾವು ಅರ್ಧ ಗಂಟೆ ಕೊಡೋದ್ರಲ್ಲಿ 2 ಗಂಟೆ ಓಡಿಸ್ತೇವೆ. ಇದರಿಂದ ಅನಾನುಕೂಲತೆಗಳು ಜಾಸ್ತಿ. ನಮಗೆ ಒಂದು 10,000 ಲೀಟರ್ ಗಂಟೆಗೆ ಸಿಗುತ್ತೆ ಅಂತಂದ್ರೆ, ನಮ್ಮಲ್ಲಿ ಇರುವಂತಹ ಒಟ್ಟು ಏನು ಡ್ರಿಪ್ಪರ್ಸ್ ಅಂತ ಹೇಳ್ತೇವಲ್ಲ, ಅದರಲ್ಲಿ ಬರುವಂತಹ ಒಟ್ಟು ಡಿಸ್ಚಾರ್ಜ್ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಎಷ್ಟು ಮೀಟರ್ ಉದ್ದ ಇದೆ, 1 ಮೀಟರ್ಗೆ ಎಷ್ಟು ಡಿಸ್ಚಾರ್ಜ್ ಇದೆ, ಟೋಟಲ್ ಒಂದು ಸೆಕ್ಷನ್ಗೆ ಒಂದು ವಾರ್ಗೆ ಎಷ್ಟು ಡಿಸ್ಚಾರ್ಜ್ ಬರ್ತದೆ, ಪ್ರತಿಯೊಂದು ಡ್ರಿಪ್ಪರ್ ಕೂಡ ಇಷ್ಟು ಡಿಸ್ಚಾರ್ಜ್ ಅಂತ ಆದ್ರೆ, ಟೋಟಲ್ ನಾವು ಈ ಒಂದು ವಾರ್ಗೆ ಇರುವಂತದನ್ನ ಲೆಕ್ಕ ಮಾಡಿದ್ರೆ, ನಾವು 12,000 ಲೀಟರ್ ನೀರು ಹಿಡ್ಕೋಂತದ್ದು ನಾವು ಡಿಮಾಂಡ್ ಸೈಡ್ ಇಂದ ಮಾಡಬಹುದು. ಸಪ್ಲೈ ಸೈಡ್ ಉದಾಹರಣೆ, ನಮಗೆ 8,000 ಲೀಟರ್ ಇದೆ ಅಂತ ಆದ್ರೆ, ನಾವು ಮೊದಲು ಹೇಳಿದಾಗ ಈಗ ಒಂದು 2,200 ಲೀಟರ್ ಡ್ರಮ್ ಅಲ್ಲಿ ನಾವು ಏನ್ ಮಾಡ್ತೇವೆ ಮಾಡಿದಾಗ, ಬರೀ 8,000 ಲೀಟರ್ ನಮ್ಮ ಬೋರ್ವೆಲ್ ಇದ್ದು ಡಿಸ್ಚಾರ್ಜ್ ಅಂತ ಆದ್ರೆ, ಆಗ ಪ್ರೆಷರ್ ಡ್ರಾಪ್ ಆಗುತ್ತೆ. ನಾವು ಯಾವತ್ತೂ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಳ್ಳುವಾಗ ಈ ಡಿಸ್ಚಾರ್ಜ್ ಪಾಯಿಂಟ್ ಅಲ್ಲಿ ಅಥವಾ ನಾವು ಹನಿ ಕೊಳವೆಯ ತುದಿಯಲ್ಲಿ 1 ಕೆಜಿ ಪ್ರೆಷರ್ ಬರಬೇಕು. ರೈತರು ಹನಿ ನೀರಾವರಿ ಇದ್ದವರು ಪ್ರತಿಯೊಬ್ಬರೊಬ್ರು ಒಂದು ಪ್ರೆಷರ್ ಗೇಜ್ ನ ತಗೊಳ್ಬೇಕು. ಪ್ರೆಷರ್ ಗೇಜ್ ಬರೀ 200 ರೂಪಾಯಿ 300 ರೂಪಾಯಿ ಅಂತ ಜಾಸ್ತಿಯಾಗಿಲ್ಲ. ಪ್ರತಿಯೊಂದು ಇರಿಗೇಷನ್ ಕಂಪನಿಯವರು ಕೇಳಿಸ್ಕೊಳ್ತಾರೆ. ನಾವು ಯಾವ ರೀತಿ ಡಾಕ್ಟರ್ಗಳು ಸ್ಟೆಪ್ಸ್ ಕೊಟ್ಟುಕೊಂಡು ಹೋಗ್ತಾರೋ ಅದೇ ರೀತಿ ಹನಿ ನೀರಾವರಿ ಪದ್ಧತಿ ಇರುವಂತಹ ರೈತರು ಹೊಲಕ್ಕೆ ಹೋಗುವಾಗ ಈ ಪ್ರೆಷರ್ ಗೇಜ್ ಹಿಡ್ಕೊಂಡು ಹೋಗ್ಬೇಕು. ಸರಿಯಾದ ಪ್ರೆಷರ್ ಅಲ್ಲಿ ನನ್ನ ಡ್ರಿಪ್ ಇರಿಗೇಷನ್ ನಡೀತಿದೆಯಾ ಅಂತ ನೋಡ್ಬೇಕು. ಅಂದ್ರೆ 1 ಕೆಜಿ ಪ್ರೆಷರ್ ಅಲ್ಲಿ ಅದಕ್ಕೆ ನಾವು ಸೆಕ್ಲಿಗೆ ಅಥವಾ ಸಾರಿ ನಮ್ಮ ಟೂ ವೀಲರ್ ಅಥವಾ ಫೋರ್ ವೀಲರ್ ಹಾಕುವಾಗ ನಾವು ಅಲ್ಲಿ ಪ್ರೆಷರ್ ಗೊತ್ತಾಗುತ್ತೆ ನೋಡಿ, 28 ಕೆಜಿ 30 ಕೆಜಿ 32 ಕೆಜಿ ಅಂತ ಇರುತ್ತೆ. ಏನಿದು 1 ಕೆಜಿ ಪ್ರೆಷರ್ ಅಂದ್ರೆ, 1 ಕೆಜಿ ಪ್ರೆಷರ್ ಅಂತಂದ್ರೆ 28 ಕೆಜಿ ಯಾವ್ದು ಪೌಂಡ್ ಅಲ್ಲಿ, ಅಲ್ಲಿ 28 ನಂಬರ್ ಅಷ್ಟಲ್ಲ ಅದು. ಸೊ ಇಷ್ಟು ಪ್ರೆಷರ್ ಅಲ್ಲಿ ನಾವು ಓಡಿಸಿದ್ರೆ ಬಹಳಷ್ಟು ತೊಂದರೆಗಳು ನಮ್ಗೆ ಹನಿ ನೀರಾವರಿ ಪದ್ಧತಿಯಲ್ಲಿ ಬರೋದಿಲ್ಲ. ಒಂದೇದಾಗಿ ಒಂದು 50 ಮೀಟರ್ ಉದ್ದದ ನಿಮ್ಗೆ ಲ್ಯಾಟ್ರಲ್ ಇದ್ರೆ ಬೋಲ್ಡರ್ಸ್ ಮೊದಲಿಗೆ ಮತ್ತು ಕೊನೆಗೆ ಒಂದು ಸಾಮಾನ್ಯವಾಗಿ ಯೂನಿಫಾರ್ಮ್ ಪ್ರೆಷರ್ ಅಲ್ಲಿ ಯೂನಿಫಾರ್ಮ್ ಡಿಸ್ಚಾರ್ಜ್ ಇರುತ್ತದೆ. ಆಮೇಲೆ ಹಾಕಿದ ಗೊಬ್ಬರಗಳು ಕೂಡ ಸರಿಯಾಗಿ ಹೋಗ್ತದೆ. ಆಮೇಲೆ ಈ ಹನಿ ಸಾಧಕಗಳು ಕಟ್ಟಿಕೊಳ್ಳುವಂತ ಕ್ರಮ ಇಲ್ಲ ಜಾಸ್ತಿ ಪ್ರೆಷರ್ ಅಲ್ಲಿ. ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ, ಒಂದು ಕಂಪನಿಯವರು ಬಂದು ನೀವೇ 1.5 ಇಂಚ್ ಹಿಂದೆ ಹೇಳ್ಕೊಂಡ ಮೇಲೆ ಒಂದು 2 ಸೆಕ್ಷನ್ ಮಾಡಿ ಹೋಗ್ತಾರೆ. ಒಂದು ಸೆಕ್ಷನ್ ಅಲ್ಲಿ ನಾವು ಓಡಿಸಿದಾಗ ಬೇಕಾದಷ್ಟು ನೀರು ಇರೋದಿಲ್ಲ. ಬೇಕಾದಷ್ಟು ನೀರಿಲ್ಲಿರುವಾಗ ಪ್ರೆಷರ್ ಡ್ರಾಪ್ ಆಗುತ್ತೆ. ಈ ತರ ಮಾಡುತ್ತೆ ನಾವು ಸರಿಯಾದ ಒಂದು ಅಥವಾ ನಾವು ಬೋರ್ವೆಲ್ ಹಾಕಿದಾಗ ನೀರು ಜಾಸ್ತಿ ಇರ್ಬೋದು, ಆಮೇಲೆ ಕಡಿಮೆ ಆಗ್ಬೋದು. ಮಳೆಗಾಲದ ನೀರು ಜಾಸ್ತಿ ಇರ್ಬೋದು, ಆಮೇಲೆ ಕಡಿಮೆ ಆಗ್ಬೋದು. ಅದರಿಂದ ಒಂದು ಎಕರೆ ನಾವು ಮಾಡಿದಾಗ ಒಂದ್ ಎಕರೆ ಒಂದೇ ಸೆಕ್ಷನ್ ಮಾಡೋಕ್ಕೆ ನಮ್ಮ ನೀರಿನ ಒಂದು ಕೆಪಾಸಿಟಿ ನೋಡ್ಕೊಂಡು 2, 3, 4 ಬಾಲ್ಗಳನ್ನ ನಾವು ಮಾಡ್ತೇವೆ. ನೀರಿಗಾಗಿ ನಾವು ಬಾಲ್ಗಳನ್ನ ಒಂದು ಬಟ್ಟೆ ಟೈಮ್ ಎರಡು ಕೊಡದ ಮೂರು ಕೊಡದ ಡಿಸೈಡ್ ಮಾಡಿ ಚೇಂಜ್ ಕೊಡ್ತೇವೆ. ಇದರಿಂದ ಉತ್ತಮವಾದ ನೀರಿನ ನಿರ್ವಹಣೆ ಆಗ್ತದೆ, ಬೆಳೆಗಳಿಗೆ ನೀರಿನ ತೊಂದರೆ ಆಗೋದಿಲ್ಲ, ಯೂನಿಫಾರ್ಮ್ ಆಗಿ ಡಿಸ್ಚಾರ್ಜ್ ನಿಮಗೆ ಆಗ್ತದೆ. ಎಲ್ಲಾದ್ರೆ ಹಾಕಿದ ರಸಗೊಬ್ಬರಗಳು ಕೂಡ ನಿಮಗೆ ಕರೆಕ್ಟ್ ಆಗಿ ಹೋಲಾಗುತ್ತೆ ಗಿಡಗಳಿಗೆ ಸಿಗ. ಸೊ ಈ ರೀತಿ ನಾವು ಹನಿ ನೀರಾವರಿ ಪದ್ಧತಿಯಲ್ಲಿ ಮುಂಜಾಗ್ರತೆ ವಹಿಸಿಕೊಳ್ಬೇಕು. ಆಮೇಲೆ ಹನಿ ನೀರಾವರಿ ಪದ್ಧತಿಯಲ್ಲಿ ಇನ್ನೊಂದು ಮುಖ್ಯವಾಗಿ ನಾವು ಏನು ಮಾಡ್ಬೇಕಾಗಿರುವಂತಂದ್ರೆ, ಈ ಫಿಲ್ಟರ್ಗಳು ಮತ್ತು ಅದರ ನಿರ್ವಹಣೆ. ಫಿಲ್ಟರ್ ಅಲ್ಲಿ ಒಂದು ಮೂರು ವಿಧವಾದ ಫಿಲ್ಟರ್ ಇದೆ. ಒಂದು ಹೈಡ್ರೋಸೈಕ್ಲೋನ್ ಫಿಲ್ಟರ್ ಅಂತ ಹೇಳಿ, ಬೋರ್ವೆಲ್ ತಕ್ಷಣ ನಾವು ಹಾಕಿದ್ರೆ ಈ ಸಿಲ್ಟಿಂಗ್ ಇದ್ದಂತಹ ಬೋರ್ವೆಲ್ ಸ್ವಲ್ಪ ಸಪರೇಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಎರಡನೇ ಇದು ಸ್ಯಾಂಡ್ ಫಿಲ್ಟರ್ ಅಂತ ಹೇಳಿ, ಸಾಮಾನ್ಯವಾಗಿ ಸ್ಯಾಂಡ್ ಫಿಲ್ಟರ್ ನಾವು ಎರಡ ಬಾವಿಯಿಂದ ತೆಗೆದಂತ ನೀರು ಆಲ್ಗೆ ಇಂಥವೆಲ್ಲ ಇದ್ರೆ ಮಾತ್ರ ಬೇಕು ಅಂತ ಹೇಳ್ತೀವಿ. ಆದ್ರೂ ನಾವು ಬೇರೆ ಯಾವ್ದೇ ಇದ್ರು ಹಾಕಿದ್ರು ಸ್ಯಾಂಡ್ ಫಿಲ್ಟರ್ ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ಎಲ್ಲ ರೈತರು ಸ್ಯಾಂಡ್ ಫಿಲ್ಟರ್ ಹಾಕೋದಿಲ್ಲ. ಮೂರನೇದಾಗಿ ನಿಮಗೆ ಸ್ಪೀಡ್ ಫಿಲ್ಟರ್ ಅಥವಾ ಡಿಸ್ಕ್ ಫಿಲ್ಟರ್ ಅಂತ ಹೇಳಿ ಇದನ್ನ ಕಡ್ಡಾಯವಾಗಿ ನಾವು ಹಾಕೋಬೇಕು. ಕೆಲವು ರೈತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದರಲ್ಲಿ ಪ್ರೆಷರ್ ಡ್ರಾಪ್ ಆಗುತ್ತೆ ಅಂತ ಹೇಳ್ಕೊಂಡು ಅಥವಾ ಇದು ಆವಾಗ ನಮಗ ತಟ್ಕೊಳ್ಳುತ್ತೆ ಅಂತ ಹೇಳ್ಕೊಂಡು ಈ ಒಳಗಡೆ ಫಿಲ್ಟರ್ ಎಲಿಮೆಂಟ್ ತಗೊಂಡು ಅಥವಾ ಬೈಪಾಸ್ ಮಾಡಿ ಓಡಿಸಿದ್ರೆ ನಮ್ಮ ಹನಿ ಒಳಗಡೆ ಹಾಳಾಗೋದು. ಆದ್ರಿಂದ ಅದು ಕಟ್ಕೊಂಡ್ರೆ ಆವಾಗಾವಾಗ ಕಟ್ಕೊಳ್ಳುತ್ತೆ, ದಿನಾನು ಅದನ್ನ ಚೇಂಜ್ ಮಾಡಬೇಕು ಅಂತ ಆದ್ರೆ ನಮ್ಮ ನೀರಿನಲ್ಲಿ ಏನೋ ಪ್ರಾಬ್ಲಮ್ ಇದೆ. ಆದ್ರಿಂದ ಆದಷ್ಟು ಆ ನೀರಿನ ಪ್ರಾಬ್ಲಮ್ ಏನು, ಒಂದು ಸಿಲ್ಟ್ ಬರೋದು. ಸಿಲ್ಟ್ ಬರೋದಕ್ಕೆ ಹೈಡ್ರೋಸ್ಟಿಕ್ ಫಿಲ್ಟರ್ ಆಗಿದಾಗ ಸ್ವಲ್ಪ ನೀರು ಚೆನ್ನಾಗುತ್ತೆ. ಅಥವಾ ಇನ್ನೂ ಪ್ರಾಬ್ಲಮ್ ಇದ್ದಲ್ಲೂ ಸ್ಯಾಂಡ್ ಫಿಲ್ಟರ್ ಹಾಕಬೇಕಾಗಿತ್ತು. ಸೊ ಈ ರೀತಿ ನಾವು ದಿನಾಲು ಅಥವಾ ದಿನ ಬಿಟ್ಟು ದಿನ ಈ ಡಿಸ್ಕ್ ಫಿಲ್ಟರ್ ಆಗಲಿ ಅಥವಾ ಸ್ಕ್ರೀನ್ ಫಿಲ್ಟರ್ ಆಗಲಿ ಇದನ್ನ ಶುಚಿಗೊಳಿಸಿ ಪ್ರೆಷರ್ ಡ್ರಾಪ್ ಆಗದಾಗ ನೋಡ್ಬೇಕು. ಆ ಫಿಲ್ಟರ್ ಸರಿ ಇಲ್ವ ಅಂತ ಹೆಂಗ್ ಗೊತ್ತಾಗುತ್ತೆ? ಫಿಲ್ಟರ್ಗೆ ಇನ್ಲೆಟ್ ಪೈಪ್ ಇರುತ್ತೆ, ಅದೇ ರೀತಿ ಫಿಲ್ಟರ್ಗೆ ಔಟ್ಲೆಟ್ ಪೈಪ್ ಇರುತ್ತೆ. ಎರಡೂ ಕಡೆ ಒಂದು ಪ್ರೆಷರ್ ಗೇಜ್ ಹಾಕೊಂಡ್ರೆ ಇನ್ಲೆಟ್ ಅಲ್ಲಿ ನಿಮ್ಗೆ 2 ಕೆಜಿ ತೋರಿಸಿದ್ರೆ ಔಟ್ಲೆಟ್ ಅಲ್ಲಿ 1.9 ಕೆಜಿ ಅಂದ್ರೆ ಪ್ರೆಷರ್ ಲಾಸ್ ಆಗ್ಬಾರ್ದು. ನೀರೇನಾದ್ರೂ ಫಿಲ್ಟರ್ ಕೆಪಾಸಿಟಿ ಕಮ್ಮಿ ಆಯಿತು ಅಥವಾ ಫಿಲ್ಟರ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಪ್ರೆಷರ್ ಡ್ರಾಪ್ ಇನ್ಲೆಟ್ ಪ್ರೆಷರ್ ನಿಮಗೆ 2 kg, ಔಟ್ಲೆಟ್ ಪ್ರೆಷರ್ 1 kg ಅಂತ ಹೇಳಿದ್ರೆ ಅಲ್ಲಿ ಪ್ರೆಷರ್ ಡ್ರಾಪ್ ಆಗುತ್ತೆ. ಸೊ ಈ ರೀತಿ ಆಗಬಾರ್ದು. ಸೊ ಈ ರೀತಿ ಆದಾಗ ನಮಗೆ ಗೊತ್ತಾಗುತ್ತೆ. ಸೊ ಆದ್ರಿಂದ ಈ ಹನಿ ನೀರಾವರಿ ಪ್ರೆಷರ್ ಗೇಜ್ಗಳಂತೂ ಬಹಳ ಮುಖ್ಯ. ರೈತರು ಅದನ್ನ ಜಾಸ್ತಿ ಜಾಸ್ತಿ ಉಪಯೋಗಿಸ್ಕೊಂಡು ಮಾಡೋದ್ರಿಂದ ಅದರ ಒಂದು ನಿಖರತೆ, ಈ ನಿಖರ ಬೇಸಾಯದಲ್ಲಿ ಬರೀ ನಾವು ನಿಖರ ಬೇಸಾಯ ಅಂತ ಹೇಳಿದ್ರೆ ಅಂದ್ರೆ ನಿಖರತೆಯನ್ನು ನಾವು ಅದನ್ನ ಸಾಧಿಸಬೇಕಾಗುತ್ತೆ. ಸೊ ಈ ರೀತಿ ಹನಿ ನೀರಾವರಿ ಪದ್ಧತಿ, ರಸ ನೀರಾವರಿ ಪದ್ಧತಿ, ಏರು ಮಡಿ ಪದ್ಧತಿ ಮಾಡೋದ್ರಿಂದ ನಮಗೆ ಒಂದು ಒಳಸುರಿಗಳ ಖರ್ಚನ್ನು ಮತ್ತೆ ಅದರ ಒಂದು ಒಂದು ಎಫಿಷಿಯನ್ಸಿನ ಏನ್ ಹೇಳ್ತೇವೆ ಅದನ್ನು ಕೂಡ ನಾವು ಜಾಸ್ತಿ ಮಾಡಬಹುದು. ಈಗ ಉದಾಹರಣೆಗೆ ಕೂಲಿ ಆಳುಗಳ ಅವಲಂಬನೆ, ಅದಕ್ಕೆ ಬೇಕಾದ ಖರ್ಚು ಕೂಡ ಈ ಒಂದು ನಿಖರ ಬೇಸಾಯ ತಂತ್ರಜ್ಞಾನಗಳಿಂದ ಕಡಿಮೆ ಆಗುತ್ತೆ. ಇನ್ನು ಮುಂದುವರೆದು ಹೋದರೆ ನಾವು ನಮ್ಮ ಸಂರಕ್ಷಿತ ಬೇಸಾಯ, ಸಂರಕ್ಷಿತ ಬೇಸಾಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸುಮಾರಷ್ಟು ರೋಗಗಳು ಮಳೆಯಿಂದಾಗಿ ಬರ್ತದೆ. ಒಂದು ಸಂರಕ್ಷಣೆ ಯಾವ್ದ್ರಿಂದಾಗಿ? ಮಳೆಯಿಂದ ಸಂರಕ್ಷಣೆ, ಪಾಲಿಹೌಸ್. ಈ ಪಾಲಿಹೌಸ್ ಮಳೆಯಿಂದ ಸಂರಕ್ಷಣೆ ಕೊಡೋದ್ರಿಂದ ಬಹಳಷ್ಟು ರೋಗಗಳನ್ನು ನಾವು ತಪ್ಪಟ್ಟು ಮಾಡಬಹುದು. ಇನ್ನೊಂದು ಕೀಟಗಳಿಂದ ಸಂರಕ್ಷಣೆ. ಸುಮಾರಷ್ಟು ದೊಡ್ಡ ಕೀಟಗಳು, ಉದಾಹರಣೆಗೆ ಬೋರರ್ ಅಂತ ಹೇಳುವಂತ ಕೀಟಗಳು ಸಂರಕ್ಷಿತ ಆವರಣದೊಳಗೆ ಸಾಮಾನ್ಯ ಬರುವಂತ ಪರಿಸ್ಥಿತಿ ಇಲ್ಲ. ಸೊ ಕಾಯಿ ಕೊರಕ ಅಂತ ಹೇಳುವಂತ ಒಂದು ಅಂಶ ಏನು, ಈ ಬದನೆಗೆ ಟೊಮೆಟೋ ಎಲ್ಲ ಇರ್ತಾವಲ್ಲ ಅಥವಾ ಬಟಾಣಿಗೆ ಯಾವ್ದಕ್ಕಾದ್ರು, ಆ ಕಾಯಿ ಕೊರಕ ಅಂತ ಹೇಳುವಂತದ್ದು ಸಾಮಾನ್ಯ ಸಂರಕ್ಷಿತ ಆವರಣಗಳಿಗೆ ಬರೋದೇ ಇಲ್ಲ ಸಾಮಾನ್ಯವಾಗಿ. ಆದ್ರೆ ಇನ್ನು ಸಣ್ಣ ಕೀಟಗಳು, ಕೆಲವು ಥ್ರಿಪ್ಸ್, ಮೈಟ್ಸ್, ಇವೆಲ್ಲ ನಾವು ಇನ್ಸೆಕ್ಟ್ ನೆಟ್ ಅಂತ ಹೇಳಿದ್ರು ಕೂಡ ಒಳಗೆ ಬರುವಂತ ಒಂದು ಚಾನ್ಸ್ ಇರುತ್ತೆ. ಆದ್ರೂ ಕೂಡ ಅದರ ಪ್ರಮಾಣ ಕಡಿಮೆ ಇರೋದ್ರಿಂದ ಇದು ಕೂಡ ಕೀಟಗಳಿಂದ ಕೂಡ ಒಂದು ರಕ್ಷಣೆ ಕೊಡುತ್ತೆ. ಬೇಸಿಗೆಯಲ್ಲಿ ಸಂರಕ್ಷಿತ ಬೇಸಾಯ ನಿಮಗೆ ಶೇಡ್ ನೆಟ್ ಇರೋದ್ರಿಂದ ಜಾಸ್ತಿ ಟೆಂಪರೇಚರ್ ಮತ್ತೆ ಜಾಸ್ತಿ ಸನ್ಲೈಟ್ ಇಂದ ಆಗುವಂತಹ ಒಂದು ಸೂರ್ಯನ ಬೆಳಕಿಂದ ಆಗುವಂತಹ ಒಂದು ಡ್ಯಾಮೇಜ್ ಕೂಡ ಈ ಸಂರಕ್ಷಿತ ಬೇಸಾಯ ನಿಮಗೆ ರಕ್ಷಣೆ ಕೊಡುತ್ತೆ. ಆಮೇಲೆ ಈ ಸಂರಕ್ಷಿತ ಬೇಸಾಯದಲ್ಲಿ ಬೆಳೆಯುವಂತಹ ಬೆಳೆಗಳು ಯಾವ್ದು ಅಂತ ಹೇಳಿದ್ರೆ ಮುಖ್ಯವಾಗಿ ಇದರಲ್ಲಿ ಕ್ಯಾಪ್ಸಿಕಮ್, ಅಂದ್ರೆ ದೊಣ್ಣೆ ಮೆಣಸಿನಕಾಯಿ. ದೊಣ್ಣೆ ಮೆಣಸಿನಕಾಯಲ್ಲೂ ಕಲರ್ ದೊಣ್ಣೆ ಮೆಣಸಿನಕಾಯಿ ಮತ್ತೆ ಗ್ರೀನ್ ದೊಣ್ಣೆ ಮೆಣಸಿನಕಾಯಿ, ಕಲರ್ ಅಲ್ಲಿ ಎರಡು ಟೈಪ್ ರೆಡ್ ಮತ್ತೆ ಯೆಲ್ಲೋ, ಇವನ್ನ ಸಾಮಾನ್ಯವಾಗಿ ನಾವು ಬಳಸ್ತೇವೆ. ಇದು ಕಲರ್ ಮೆಣಸಿನಕಾಯಿ ಬೆಂಗಳೂರಿನ ಸುತ್ತಮುತ್ತ ಬಹಳಷ್ಟು ಪ್ರಚಲಿತವಾಗಿದೆ ಪಾಲಿಹೌಸ್ ನಲ್ಲಿ. ಇದು ಮುಖ್ಯವಾಗಿ ದೊಡ್ಡ ದೊಡ್ಡ ನಗರಗಳಿಗೆ ಈ ಬೆಂಗಳೂರು ಸುತ್ತಮುತ್ತಿಂದ ರಫ್ತು ಆಗುತ್ತೆ. ಮುಖ್ಯವಾಗಿ ದಿಲ್ಲಿಗೆ ಹೋಗುತ್ತೆ, ಬಾಂಬೆಗೆ ಹೋಗುತ್ತೆ, ಗೋವಾ, ಆಮೇಲೆ ಉತ್ತರ ರಾಜ್ಯಗಳಿಗೆ, ಪೂರ್ವ ರಾಜ್ಯಗಳಿಗೆ ಇವೆಲ್ಲ ಹೋಗುತ್ತೆ. ಸೊ ಇದನ್ನ ದಕ್ಷಿಣ ಕನ್ನಡದಲ್ಲಿ ಬಹಳಷ್ಟು, ದಕ್ಷಿಣ ಕರ್ನಾಟಕದಲ್ಲಿ ಬಹಳಷ್ಟು ಸಫಲವಾಗಿ ರೈತರು ಅಳವಡಿಸಿಕೊಂಡಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಕೂಡ ಕೆಲವು ಪ್ರಯತ್ನಗಳು ನಡೆದಿವೆ. ಆದ್ರೂ ಬೇಸಿಗೆಯಲ್ಲಿ ಸ್ವಲ್ಪ ಅದಕ್ಕೆ ಏ ಹೇಳಿದ್ರು, ನಾವು ಮೊದಲೇ ಹೇಳಿದಾಗ ನಿಮಗೆ ದೊಣ್ಣೆ ಮೆಣಸಿನಕಾಯಿ ಒಂದು ಚಳಿಗಾಲದ ಬೆಳೆ, ಅದರಿಂದ ಇದನ್ನ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಇದನ್ನ ತೆಗಿಲಿಕ್ಕೆ ಕಷ್ಟ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಟೆಂಪರೇಚರ್ ಜಾಸ್ತಿ ಇರ್ತದೆ. ಈ ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ ಒಂದು ಹೋದ್ರದೊಂದು ತೊಂದರೆ ಆದ್ರೆ ಇನ್ನೊಂದು ತೊಂದರೆ ನಿಮಗೆ ಅದರಲ್ಲಿ ಬರುವಂತಹ ಕೀಟಗಳು, ಕೀಟಗಳಿಂದ ಬರುವಂತ ರೋಗಗಳು. ಸೊ ಇದರಿಂದಾಗಿ ಸ್ವಲ್ಪ ಸಕ್ಸಸ್ ಆಗಲಿಲ್ಲ. ಸೊ ಈ ರೀತಿ ಮಳೆಯಿಂದ ರಕ್ಷಣೆ ಕೊಡುವಂತಹ ಪರಿಸ್ಥಿತಿ ಬಂದ್ರೆ ಮಾತ್ರ ನಮಗೆ ಪಾಲಿಹೌಸ್. ಇನ್ನೊಂದು ಪರಿಸ್ಥಿತಿ ನಮಗಿದೆ, ಮಳೆ ಅಂತ ದೊಡ್ಡ ಸಮಸ್ಯೆ ಅಲ್ಲ. ಮಳೆ ಜಾಸ್ತಿ ಬೀಳೋದ್ರೆ ನಮಗೆ ನಮಗೆ ಬೇರೆ ಉಷ್ಣ ಮತ್ತೆ ಬೆಳಕು ಇವೆಲ್ಲ ತೊಂದರೆ ಆಗುತ್ತೆ ಅಂತ ಅಲ್ಲಿ ನೆಟ್ ಹೌಸ್, ಈ ನೆಟ್ ಹೌಸ್ ಕಲ್ಟಿವೇಶನ್ ಅಂತ ಮಾಡಿಕೊಂಡು ನಾವು ಈ ಸಂರಕ್ಷಿತ ಬೇಸಾಯ ಮಾಡಬಹುದು. ನೆಟ್ ಹೌಸ್ಗೆ ಅಂತ ಖರ್ಚಿಲ್ಲ. ಈ ಉದಾಹರಣೆಗೆ ನಿಮಗೆ ಪಾಲಿಹೌಸ್ಗೆ ಒಂದು ಎಕರೆಗೆ ಮಾಡಬೇಕಾದ್ರೆ 32 lakh ಆದ್ರೆ ನೆಟ್ ಹೌಸ್ ಅಥವಾ ಶೇಡ್ ಹೌಸ್ಗೆ ನಿಮಗೆ ಅದರ ಅರ್ಧದಷ್ಟು ಬೇಕಾಗಿಲ್ಲ. ಸಾಮಾನ್ಯ ಒಂದು 12-15 lakh ಒಂದು ಎಕರೆಗೆ ನೆಟ್ ಹೌಸ್ ಮಾಡ್ಕೋಬಹುದು. ಮಳೆ ಇಲ್ಲದ ಪ್ರದೇಶದಲ್ಲಿ ಅಥವಾ ಮಳೆ ಇಲ್ಲದ ಸೀಸನ್ ಅಲ್ಲಿ ನೆಟ್ ಹೌಸ್ ನಿಜವಾಗಿ ಅವರು ಉತ್ತಮವಾದಂತಹ ಸಂರಕ್ಷಣೆ ಬೇಕಾಗುತ್ತೆ. ಈ ಮಳೆ ಜಾಸ್ತಿ ಬೀಳುವಂತಹ ಕೊಡಗು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಇಲ್ಲಿ ಕೂಡ ಅಕ್ಟೋಬರ್ ನಂತರ ಜೂನ್ ಒಳಗಡೆ ನೆಟ್ ಹೌಸ್ ನಲ್ಲಿ ಬೇಕಾದ್ರೆ ತರಕಾರಿ ಬೆಳೆಸಿಕೊಂಡು ಕೀಟಗಳಿಂದ ರಕ್ಷಣೆ, ಟೆಂಪರೇಚರ್ ಅಥವಾ ಸನ್ಲೈಟ್ ಇಂದ ರಕ್ಷಣೆ ಪಡೆದು ಸಂರಕ್ಷಿತ ಬೇಸಾಯ ಮಾಡಬಹುದು. ಸೊ ಈ ರೀತಿ ಹಲವಾರು ಈ ನಿಖರ ಬೇಸಾಯ ಪದ್ಧತಿಯ ವಿಧಾನಗಳನ್ನ ಅನುಸರಿಸಿದ ರೈತ ಲಾಭವನ್ನ ಮಾಡಬಹುದು. ಎಲ್ಲಾ ಲಾಭಕ್ಕೂ ಕೂಡ ಮುಖ್ಯವಾಗಿ ಮಾರುಕಟ್ಟೆ, ಈ ಮಾರುಕಟ್ಟೆಯ ಆಧಾರದ ಮೇಲೆ ನಾವು ಬೆಳೆಯನ್ನು ತಗೊಳ್ಬೇಕಾಗುತ್ತೆ. ಉದಾಹರಣೆಗೆ ನಾವು ಏನೇ ನಾವು ಮಾಡಿದ್ರು, ನಾ ಹೇಳಿದಲ್ಲ ನಿಮ್ ಮೊದಲೇ ಹೇಳಿದಾಗೆ, ಚಳಿಗಾಲದಲ್ಲಿ ಎಲ್ಲಾ ತರಕಾರಿಗಳು ಬಹಳ ಸಕ್ಸಸ್ ಆಗಿ ಮಾಡ್ತೇವೆ ಅಂತ ಹೇಳಿ, ಇದರದ್ದು ಒಂದು ನಿಮಗೆ ಗೊತ್ತಾಗೋದು ಹೇಗೆ ಅಂತ ಹೇಳಿದ್ರೆ, ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ತರಕಾರಿಗಳ ಬೆಲೆ, ಸಾಮಾನ್ಯ ಎಲ್ಲಾ ತರಕಾರಿಗಳ ಬೆಲೆ ನಿಮ್ ಮಾರ್ಕೆಟ್ ಹೋಲ್ಸೇಲ್ ಮಾರ್ಕೆಟ್ ಮಂಡಿಯಲ್ಲಿ 10 rupees ಒಳಗೆ ಇರ್ತದೆ. ಕನ್ಸ್ಯೂಮರ್ಗೆ ಅಥವಾ ಗ್ರಾಹಕರಿಗೆ ಏನೇ ರೇಟ್ ಇರಲಿ, ಮಂಡಿ ರೇಟ್ ನಾವು ನೋಡಿದ್ರೆ ಬಹಳಷ್ಟು ಕಡಿಮೆ. ಈ ರೀತಿ ನಾವು ಹಾಕುವಂತಹ ಒಂದು ಸಮಯ ಸಂದರ್ಭ ನೋಡಿಕೊಂಡು ಕೂಡ ರೈತರು ತರಕಾರಿಗಳನ್ನ ಬೆಳೆಸಬೇಕು ಅಂತ ಹೇಳಿ. ಡಾಕ್ಟರ್ ಶಂಕರ್ ಹೆಬ್ಬಾರ್ ಅವರ, ಈಗ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಗೆ ನಮ್ಮ ಕೇಳುಗರು ಅಥವಾ ರೈತರು ಭೇಟಿ ಮಾಡಿದ್ರೆ ಯಾವ್ಯಾವ ನಿಖರ ಬೇಸಾಯ ತಾಂತ್ರಿಕತೆಗಳ ಬಗ್ಗೆ ಪ್ರತ್ಯಕ್ಷವಾಗಿ ಮಾಹಿತಿಯನ್ನು ಪಡ್ಕೋಬಹುದು ಅಂತ ಹೇಳ್ತೀವಿ? ಹನಿ ನೀರಾವರಿ ಪದ್ಧತಿ, ಮಲ್ಕಿಂಗ್ ಸಿಸ್ಟಮ್, ದೇವರ ಮಡಿ ಪದ್ಧತಿ, ಇದು ಯಾವ ಕಾಲದಲ್ಲೂ ಬಂದ್ರು ನೋಡಬಹುದು. ತರಕಾರಿ ಇದು ಪಾಲಿಹೌಸ್ ಕಲ್ಟಿವೇಶನ್ ಹೋಗ ಕೂಡ ಇನ್ನೊಂದು 2 ತಿಂಗಳ ನಂತರ ಬಂದ್ರೆ ಸಾಮಾನ್ಯವಾಗಿ ಎಲ್ಲ ನೋಡಬಹುದು. ಈಗ ಈ ವಿಪರೀತ ಪರಿಸ್ಥಿತಿಯಿಂದಾಗಿ ಕೆಲವೆಲ್ಲ ಇನ್ನೂ ಶುರು ಮಾಡಲಿಲ್ಲ. ನಾವು ಸಾಮಾನ್ಯವಾಗಿ ವರ್ಷಕ್ಕೆ ಒಂದು ಸಲ ಫೆಬ್ರವರಿ ತಿಂಗಳಲ್ಲಿ ರಾಷ್ಟ್ರೀಯ ತೋಟಗಾರಿಕಾ ಮೇಳ ಅಂತ ಮಾಡ್ತೇವೆ. ಈ ಸಲನೂ ಕೂಡ ಪರಿಸ್ಥಿತಿ ಎಲ್ಲ ನಿಯಂತ್ರಣಕ್ಕೆ ಬಂದ್ರೆ ರಾಷ್ಟ್ರೀಯ ತೋಟಗಾರಿಕಾ ಮೇಳ ಮಾಡಬೇಕು ಅಂತ ನಮ್ಮ ಸಂಸ್ಥೆಯ ನಿರ್ದೇಶಕರು ಯೋಚಿಸಿದ್ದಾರೆ. ಹೌದು, ಬಹಳ ಒಂದು ಸುಸಂದರ್ಭ. ಎಲ್ಲಾ ಪಾಲಿಹೌಸ್ಗಳು ಕೂಡ ನಿಮಗೆ ತರಕಾರಿಗಳು ಇರ್ತವೆ. ಬೇರೆ ಸಮಯದಲ್ಲೂ ಕೂಡ ನಮಗೆ ತರಕಾರಿಗಳು, ಉದಾಹರಣೆಗೆ ಟೊಮ್ಯಾಟೊ, ಮತ್ತೆ ಕ್ಯಾಪ್ಸಿಕಮ್, ಮತ್ತೆ ಇಂಗ್ಲಿಷ್ ಕುಕುಂಬರ್, ಈ 3 ತರಕಾರಿಗಳು ಕೂಡ ನಿಮಗೆ ಪಾಲಿಹೌಸ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಇಂತಹ ಸಮಯ ಸರ್, ಈಗ ವಿದೇಶಿ ತರಕಾರಿ ಬೆಳೆಗಳು ಮತ್ತೆ ಸೊಪ್ಪುಗಳು ಇದನ್ನ ಬೆಳೆಯುವಂತಹ ಹವ್ಯಾಸ ಇವತ್ತು ಬಹಳ ಜಾಸ್ತಿ ಆಗಿದೆ. ಇದಕ್ಕೆ ಮಾರುಕಟ್ಟೆಗಳಲ್ಲಿ ಉತ್ತಮವಾದ ಬೆಲೆ ಕೂಡ ಸಿಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ವಿಶೇಷವಾಗಿ ನಾವು ಸಂರಕ್ಷಿತ ಬೇಸಾಯ ವಿಧಾನದಲ್ಲಾದ್ರೂ ಬೆಳಿಬಹುದು ಅಥವಾ ಹೊರಗಡೆನಾದ್ರೂ ಬೆಳಿಬಹುದು. ವಿದೇಶಿ ತರಕಾರಿ ಬೆಳೆಗಳು ಇವತ್ತು ಹೆಚ್ಚು ಹೆಚ್ಚು ಪ್ರಚಾರ ಪಡೀತಾ ಇದ್ದಾವೆ. ಅದ್ರ ಬಗ್ಗೆ ತಮ್ಮ ಸಂಸ್ಥೆ ಏನಾದ್ರೂ ಯೋಚನೆ ಮಾಡಿದ್ಯಾ? ಅಥವಾ ನಾವು ಮಾಡಿದ್ದೇವೆ, ಉದಾಹರಣೆಗೆ ಲೆಟ್ಯೂಸ್ ಮಾಡಿದ್ದೇವೆ, ಬ್ರೊಕೊಲಿ ಮಾಡಿದ್ದೇವೆ ವಿದೇಶಿ ತರಕಾರಿಗಳಲ್ಲಿ, ಆಮೇಲೆ ಜುಕ್ಕಿನಿ ಅಂತ ಹೇಳುವಂತದ್ದು, ಇವನ್ನೆಲ್ಲ ಮಾಡಿದ್ದೇವೆ. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಇದಕ್ಕೆ ಮುಖ್ಯವಾದ ತೊಡಕು ಅಂತ ಹೇಳಿದ್ರೆ ಒಂದು ಮಾರುಕಟ್ಟೆ ಅಂತ ಹೇಳಬೇಕು. ನಾನು ಬೆಳೀಲಿಕ್ಕೆ ಬೆಳಿಬಹುದು, ರೆಡ್ ಕ್ಯಾಬೇಜು ಇಂಥವೆಲ್ಲ ಬಳಸ್ತಿದ್ದೇವೆ. ಮಾರುಕಟ್ಟೆಯಲ್ಲಿ ಪ್ರಚಾರ ಜಾಸ್ತಿ ಸಿಗ್ತಾ ಇದೆ, ಆದ್ರೆ ಸರಿಯಾದ ಮಾರುಕಟ್ಟೆ ವ್ಯವಸ್ಥೆ ಸಿಗದೆ ರೈತರಿಗೆ ಕಷ್ಟ ಆಗ್ತದೆ. ಜಾಸ್ತಿ ಎಕರೇಜ್ ಅಲ್ಲಿ ಬಂದ್ರೆ ಲೆಟ್ಯೂಸ್ ಇರಬಹುದು, ಅದು ವಿದೇಶಿ ಆದ್ರಿಂದ ಅದಕ್ಕೆ ಒಂದು ಮಾಸ್ ಕನ್ಸಂಪ್ಷನ್ ಅಂತ ಹೇಳುವಂತದ್ದು ಇರೋದಿಲ್ಲ. ಒಂದೇ ದಿವಸದಲ್ಲಿ ಜನಗಳು ಅಷ್ಟು ಬೇಗ ಶಿಫ್ಟ್ ಆಗ್ತಾ ಇಲ್ಲ, ಸಣ್ಣ ಪ್ರಮಾಣದಲ್ಲಿ ಬೆಳೆದಕ್ಕೆ ಮಾರುಕಟ್ಟೆ ಸಿಗ್ತಾ ಇದೆ, ಅದು ಒಂದು ತೊಂದರೆ. ಆದ್ರೆ ಇದನ್ನು ಧಾರಾಳವಾಗಿ ಬೆಳೆಸುವುದು, ನಮ್ಮಲ್ಲಿ ಬೇಕಾದಷ್ಟು ಸರಿಯಾದಂತಹ ವಾತಾವರಣ ಇರುವಂತಹ ಪ್ರದೇಶಗಳಿದ್ದಾವೆ, ಸಂರಕ್ಷಿತ ವಾತಾವರಣದಲ್ಲಿ ಬೆಳೆಸುವುದು, ಈಗ ನೀರಿಲ್ಲದೆ ಬೆಳೆಸುವಂತಹ ಸಾಯ್ಲೆಸ್ ಕಲ್ಟಿವೇಶನ್ ಕೂಡ ಅದನ್ನ ಬೆಳೆಸುವಂತದ್ದು ಕೆಲವು ರೈತರು ಆಸಕ್ತರು ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಇಸ್ಯೂಸ್ ಹೇಳುವಂತದ್ದು ಹೈಡ್ರೋಪೋನಿಕ್ಸ್ ಅಲ್ಲಿ ಮಾಡ್ಲಿಕ್ಕೆ ಬಹಳಷ್ಟು ಅನುಕೂಲ. ಇದರ ಬಗ್ಗೆ ಜಾಸ್ತಿ ಜಾಸ್ತಿ ಪ್ರಚಾರಗಳು ಬರ್ತಾ ಇದೆ, ಅದಕ್ಕೆ ಬೇಕಾದ ತಂತ್ರಜ್ಞಾನಗಳು ಕೂಡ ನಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ಕೊಡಬಹುದು. ಬಹಳಷ್ಟು ಕಡಾಖಂಡಿತವಾಗಿ ನಮಗೆ ಹೇಳಲಿಕ್ಕೆ ಆಗದಿದ್ರು ಬೇಕಾದ ಮಾಹಿತಿಯನ್ನು ಒದಗಿಸಲಿಕ್ಕೆ ನಮ್ಮ ಸಂಸ್ಥೆ ಖಂಡಿತವಾಗಿ. ಸರ್, ತಾವೇ ಪ್ರಸ್ತಾಪ ಮಾಡಿದ್ರೆ ಹೈಡ್ರೋಪೋನಿಕ್ಸ್ ಅಂತ ಹೇಳಿ, ಇದು ಕೂಡ ನಿಖರ ಬೇಸಾಯ ತಾಂತ್ರಿಕತೆಗಳಲ್ಲಿ ಬಹಳ ಪ್ರಧಾನವಾದ್ದು. ಇಸ್ರೇಲ್ ದೇಶದಲ್ಲಿ ಇದನ್ನ ಬಹಳವಾಗಿ ಬಳಕೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಈ ಸಾಯಿಲೆಸ್ ಕಲ್ಚರ್ ಅಂತ ನಾವೇನ್ ಹೇಳ್ತಾ ಇದ್ದೀವಿ, ಇದು ನಮ್ಮ ದೇಶಕ್ಕೆ ಅನಿವಾರ್ಯವಾ? ಮುಂದಿನ ದಿವಸದಲ್ಲಿ ಹೈಡ್ರೋಪೋನಿಕ್ಸ್ ತಾಂತ್ರಿಕತೆ ತುಂಬಾ ಹೆಚ್ಚಿನದಾಗಿ ಹಳ್ಳಿಗಳನ್ನ ವ್ಯಾಪಿಸಿಕೊಳ್ಳುತ್ತ ಹೇಗೆ ಸರ್? ವಿಜ್ಞಾನಿಯಾಗಿ ತಮ್ಮ ಒಂದು ವಿಚಾರ ಏನು? ವಿಜ್ಞಾನಿಯಾಗಿ ರೈತನಾಗಿ ಹೇಳಿದ್ದಾರೆ. ಹಾ ಸರ್, ನಾನೀಗ ಮೊದಲೇ ಹೇಳಿದಾಗ ನಿಮಗೆ ನಿಖರ ಬೇಸಾಯ ಪದ್ಧತಿಯಲ್ಲಿ ಏನು ನಾವು ಹನಿ ನೀರಾವರಿ, ಮಲ್ಚಿಂಗ್, ಏರು ಮಡಿ ಅಂತ ಹೇಳುವಂತದ್ದಲ್ಲಿ 2 ಪಟ್ಟಿನಿಂದ 3 ಪಟ್ಟು ಅಂತ ನಾವು ಏನ್ ಹೇಳಿದೆ ಇಳುವರಿ ನಾವು ಇವತ್ತು ಸಾಧಿಸಿದ್ದೇವೆ. ನಾವು ಅದನ್ನೇ ಮಾಡಿದ್ರು ಸದ್ಯಕ್ಕೆ ಪರಿಸ್ಥಿತಿಗೆ ನಮಗೆ ಬೇಕಾದಂತಹ ಒಂದನ್ನ ನಾವು ಕೊಡ್ಲಿಕ್ಕೆ ಸಾಧ್ಯ ಇದೆ. ಇನ್ನು ಈ ಹೈಡ್ರೋಪೋನಿಕ್ಸ್ ಅಂತ ಹೇಳುವಂತದ್ದು ಮೀಡಿಯಾ ಕಲ್ಚರ್, ಮೀಡಿಯಾ ಯೂಸ್ ಮಾಡುವ, ಅದ್ರಲ್ಲಿ 2 ವಿಧಾನ ಇದೆ. ಒಂದು ಮೀಡಿಯಾ ಯೂಸ್ ಮಾಡುವುದು, ಕೊಕ್ಕೊಪ್ಪಿಟ್ಟು ಇಂಥವೆಲ್ಲ, ಇದು ಸ್ವಲ್ಪ ಹತ್ತಿರಕ್ಕೆ ಕಾಣ್ತದೆ, ನಮಗೆ ಸಾಧ್ಯ ಇದೆ. ಸುಮಾರು ರೈತರು ತೋರಿಸಿದ್ದಾರೆ, ನಾವು ಮಾಡಿದ್ದೇವೆ ಇಲ್ಲಿ, ಇದು ಸಾಧ್ಯ ಇದೆ. ಬರೀ ನೀರಿನಲ್ಲಿ ಬೆರಳಿಸುವಂತಹ ಒಂದು ಪದ್ಧತಿ ಏನು ಅಕ್ವಾಪೋನಿಕ್ಸ್ ಅಥವಾ ರಿಯಲ್ ಹೈಡ್ರೋಪೋನಿಕ್ಸ್ ಅಂತ ಹೇಳ್ತೇವೆ ನಾವು, ನ್ಯೂಟ್ರಿಯಂಟ್ ಫಿಲ್ಮ್ ಟೆಕ್ನಿಕ್ ಅಂತ ಹೇಳುವಂಥದ್ದು, ಇದೊಂಥರ ಹವ್ಯಾಸಿ ಆಗಿ ಆಗುವುದಷ್ಟೇ ಹೊರತಾಗಿ ಕಮರ್ಷಿಯಲ್ ಸ್ಕೇಲು ಆಗಬಹುದು, ಅದರಲ್ಲಿ ನಮಗೆ ಜಾಸ್ತಿ ಲಾಭ ಬರಬಹುದು ಅಂತ ಹೇಳುವಂತದ್ದು ನನಗೆ ಬಹಳಷ್ಟು ಹತ್ತಿರದಲ್ಲಿ ಆಗುತ್ತೆ ಅಂತ ಹೇಳಿ ಬರೋದಿಲ್ಲ. ಡಾಕ್ಟರ್, ಇನ್ನು ಏನೇನು ಹೊಸ ತಾಂತ್ರಿಕತೆಗಳು ನಿಮ್ಮ ಸಂಶೋಧನಾ ಸಂಸ್ಥೆಯ ಪೈಪ್ ಲೈನ್ ಅಲ್ಲಿ ಇದ್ದಾವೆ, ಈ ತರಕಾರಿ ಬೆಳೆಗಳ ಉತ್ಪಾದನಾ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟ ಇನ್ನು ಏನೇನು ಹೊಸ ಸಂಶೋಧನೆಗಳನ್ನ ತಾವು ನಡೆಸ್ತಾ ಇದ್ದೀವಿ? ಈಗ ಹೊಸದು ಅಂತ ಏನು ಹೇಳಿದ್ರು ಅಥವಾ ಹೊಸ ಒಂದು ಯೋಚನೆ ಅಂತ ಹೇಳುವಂತದ್ದು, ಉದಾಹರಣೆಗೆ ನಾವು ಇನ್ನೊಂದು ಮಾಡ್ತಾ ಇರೋದು ಹೇಳಿದ್ರೆ ಸಾವಯವ ಬೇಸಾಯ. ಸಾವಯವ ಬೇಸಾಯ ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಮುಖ್ಯವಾದಂತಹ ಒಂದು ವಿಷಯ, ನಾವು ತರಕಾರಿಗಳು, ನಾವು ಮೊದಲೇ ಪ್ರಸ್ತಾಪದಲ್ಲಿ ಹೇಳಿದಾಗೆ ತರಕಾರಿಗಳು ನಾವು ಅದೇ ಹೆಲ್ಪ್ ಫುಡ್ ತಗೊಳ್ಳುವಾಗ ಅದರಲ್ಲಿ ನಮಗೆ ಕೀಟನಾಶಕಗಳ ಅಂಶ ಇದ್ರೆ ನಿಜವಾಗಿ ಅದ್ರೂ ಸರಿಯಲ್ಲ. ಆಮೇಲೆ ಎಷ್ಟೋ ತರಕಾರಿಗಳನ್ನು ನಾವು ನೇರವಾಗಿ ಸಲಾಡ್ ಅದರಲ್ಲಿ ನಾವು ಮಾಡ್ತಾ ಇದ್ದೇವೆ. ಸೊ ಈ ರೀತಿಯಲ್ಲಿ ನಾವು ಸಾವಯವ ಬೇಸಾಯ ಪದ್ಧತಿ ಕೂಡ ಬಹಳಷ್ಟು ತರಕಾರಿಗಳ ಮೇಲೆ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ಸಾವಯವ ಪದ್ಧತಿಯನ್ನ ನಾವು ಪಾಲಿಹೌಸ್ ಒಳಗಡೆ ನಾವು ಮಾಡ್ಲಿಕ್ಕೆ ಸಾಧ್ಯವಿದೀವಿ ಅಂತ ಹೇಳಿ 1-2-3 ತರಕಾರಿ ಬಗ್ಗೆ ನಾವು ಶುರು ಮಾಡಿದ್ದೇವೆ. ಆಮೇಲೆ ನೀವೇ ಹೇಳಿದ ಹಾಗೆ ಇನ್ನೂ ಕೂಡ ನಾವು ಈ ಸಾಯಿಲ್ಲೆಸ್ ಕಲ್ಟಿವೇಶನ್ ಬಗ್ಗೆ ಪೂರ್ತಿಯಾದಂತಹ ಒಂದು ವಿಷಯಗಳನ್ನ ನಾವು ರೈತರಿಗೆ ಮಂಡನೆ ಮಾಡುವಷ್ಟು ಇನ್ನೂ ಆಗಲಿಲ್ಲ. ಸೊ ಅದರ ವಿಷಯವಾಗಿ ಇನ್ನೂ ಕೆಲಸಗಳು ನಡೀತಾ ಇದೆ. ಡಾಕ್ಟರ್ ಶಂಕರ್ ಹೆಬ್ಬಾರ್ ಅವರ ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? 944-910-58-02. ಇನ್ನೊಮ್ಮೆ 944-910-58-02. ಇನ್ನೂ ಒಂದ್ಸರಿ ಹೇಳ್ಬಿಡಿ ಡಾಕ್ಟರ್. 944-910-58-02. ಒಳ್ಳೆಯದು ಡಾಕ್ಟರ್ ಶಂಕರ್ ಹೆಬ್ಬಾರ್ ಅವರೇ, ಇದುವರೆಗೂ ಕೂಡ ತರಕಾರಿಗಳಲ್ಲಿ ನಿಖರ ಬೇಸಾಯ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರೆ ವಂದನೆಗಳು. ನಮಸ್ಕಾರ. ವಂದನೆಗಳು ರೈತ ಬಾಂಧವರಿಗೆ. ಇದು ಇಂದಿನ ಕಿಸಾನ್ ವಾಣಿ. ನಮ್ಮ ನಾಳಿನ ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ರೈತನ ಉತ್ಪಾದಕ ಸಂಸ್ಥೆಗಳ ಪ್ರಾಮುಖ್ಯತೆ ಈ ಕುರಿತು ಅರಸೀಕೆರೆ ತಾಲೂಕು ಗಂಡಸಿಯ ಭೂಮಾತ ರೈತ ಉತ್ಪಾದಕ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಿಎಂ ಬಸವರಾಜ್ ಅವರೊಂದಿಗೆ ಸಂದರ್ಶನ. ನಂತರ ಬೆಳೆ ಉತ್ಪಾದನೆಯಲ್ಲಿ ನ್ಯೂಯಾಲ್ಗಿ ದ್ರಾವಣದ ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನ್ಯೂಯಾಲ್ಗಿ ನ್ಯಾನೋಬಯೋಟೆಕ್ ಬೆಂಗಳೂರು.